10,000 ಕಿಲೋಮೀಟರ್ ರೈಲ್ವೆ ಮಾರ್ಗದಲ್ಲಿ ದೇಶೀಯ ನಿರ್ಮಿತ ಕವಚ ತಂತ್ರಜ್ಞಾನ ಬಳಕೆಗೆ ತೀರ್ಮಾನ. ಮೀನುಗಾರಿಕೆ ಜಿಲ್ಲೆಗಳಿಗೆ ಪೂರಕವಾದ ಸಮಗ್ರ ನೀತಿ ಅಗತ್ಯ, ಯುಟಿ ಖಾದರ್. ಮಂಗಳೂರಿನಲ್ಲಿ ಕೇಂದ್ರೀಯ ಸಾಗರಶಾಸ್ತ್ರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಯೋಜನಾ ವರದಿ ಸಿದ್ಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು. ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಅಭಿಯಾನ ಈ ಕುರಿತು ಡಾ ಬಿಎಂ ವೀರೇಗೌಡ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ತೂಬುಗೆರೆಯ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು ಮೂಡಿಬರಲಿವೆ. ಈಗ ಕೇಳೋಣ ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಅಭಿಯಾನ ಈ ಕುರಿತು ಡಾ ಬಿಎಂ ವೀರೇಗೌಡ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪ್ರಾಣಿಗಳಲ್ಲಿ ಬರುವಂತಹ ಕಾಲು ಬಾಯಿ ಒಡೆ ರೋಗದ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಂ ವೀರೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ತಿಮ್ಮಪ್ಪ ಗೌಡ್ರೆ. ಡಾಕ್ಟರ್ ವೀರೇಗೌಡ ಅವರೇ, ಇವತ್ತು ನಮಗೆ ಈ ಕಾಲು ಬಾಯಿ ಬೇನೆ ಅಥವಾ ಕಾಲು ಬಾಯಿ ಜ್ವರ ಅಥವಾ ಕಾಲು ಬಾಯಿ ಒಡೆ ಅಂದ್ರೇನು, ಇದರ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ಇದು ಪ್ರತಿ ವರ್ಷನೂ ಈ ರೋಗ ಬರ್ತಾನೆ ಇರುತ್ತೆ, ಯಾವಾಗಲೂ ಇದು ಇದ್ದೇ ಇರ್ತದೆ, ಏನಪ್ಪ ಇದು ಯಾವಾಗೂ ಇರ್ತದೆ ಅಂತ ಹೇಳಿ ಕೆಲವೊಬ್ರು ಅನ್ಕೋತಾನೆ ಇರ್ತಾರೆ. ರೈತ ಬಾಂಧವರು ಬಹಳ ನೋವು ಇದೆ ಅವರಲ್ಲಿ, ಹೇಳಿ ಮೊದಲನೇದಾಗಿ ಈ ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡಿ. ಅಗತ್ಯವಾಗಿ ನೋಡಿ, ಈ ಕಾಲುಬಾಯಿ ಜ್ವರ ಅಥವಾ ನಮ್ಮ ಹಳ್ಳಿಯಲ್ಲಿ ಇದನ್ನ ಗೆರಸಲು ಗಾಳೆಮ್ಮ ಅಂತ ಕೂಡ ನಾವು ಕರಿತೀವಿ. ಇದೊಂದು ವೈರಾಣುವಿನಿಂದ ಬರುವ ಒಂದು ಅಂಟು ಕಾಯಿಲೆ. ನಮ್ಮ ಪ್ರಾಣಿಗಳಲ್ಲಿ ಜಾನುವಾರುಗಳಲ್ಲಿ ಬರುವಂತ ಎಲ್ಲಾ ಕಾಯಿಲೆಗಳನ್ನು ತಗೊಂಡೇ ಆದ್ರೆ ಈ ಕಾಲುಬಾಯಿ ಜ್ವರ ಅತ್ಯಂತ ಅಂಟುವ ಜಾಡ್ಯ ಅಂತ ನಾವು ಕರಿಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ದನ, ಎಮ್ಮೆ, ಕುರಿ, ಮೇಕೆ ಮತ್ತು ಕಾಡು ಪ್ರಾಣಿಗಳಾದ ಜಿಂಕೆ, ಕಾಡೆಮ್ಮೆ ಮತ್ತೆ ಆನೆ ಮುಂತಾದವುಗಳಲ್ಲಿ ಈ ಕಾಯಿಲೆಯನ್ನು ನಾವು ನೋಡಬಹುದು. ಇನ್ನು ಮುಂದುವರೆದು ಈ ಕಾಯಿಲೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂದ್ರೆ ನೋಡಿ, ಈ ಕಾಯಿಲೆ ಇದೇನು ಹೊಸದಾಗಿ ಏನು ಬಂದಿಲ್ಲ. ಇದು ಅತ್ಯಂತ ಪ್ರಾಚೀನವಾದ ಕಾಯಿಲೆ. ನಮ್ಮ ತಾತ ಮುತ್ತಾತಂದ್ರಿಂದನೂ ಹಿಡಿದು ಈ ಗಾಳಿಸಕ್ಕೆ ಅಥವಾ ಗಾಳೆಮ್ಮ ಅಥವಾ ಕಾಲುಬಾಯಿ ಜ್ವರ ಅಂತ ಅದು ಚಿರಪರಿಚಿತವಾಗಿರುವಂತ ಕಾಯಿಲೆ ಹೌದು. ಇನ್ನು ಪ್ರಾಸ್ತಾವಿಕವಾಗಿ ಒಂದೆರಡು ನುಡಿ ಹೇಳಬೇಕಾದ್ರೆ, ನಮ್ಮ ಕೃಷಿ ಆಧಾರಿತ ಭಾರತ ದೇಶದಲ್ಲಿ ರೈತರು ಕೃಷಿ ಜೊತೆ ಜೊತೆಗೇನೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಅಥವಾ ಹಂದಿಗಳನ್ನು ಕೂಡ ಸಾಗಿ ಈ ರೈತರ ಆರ್ಥಿಕ ಸಬಲತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಕಂಡುಕೊಳ್ಳಲು ಅತ್ಯಂತ ಯಶಸ್ವಿಯಾಗಿದ್ದಾರೆ. ಈ ಮಧ್ಯದಲ್ಲಿ ಈ ಮಳೆ ಆಧಾರಿತ ಕೃಷಿಯನ್ನೇ ಅವಲಂಬಿಸಿಕೊಂಡಿದ್ದ ಆದರೆ ಕೆಲವೊಮ್ಮೆ ಮಳೆ ಕೈಕೊಟ್ಟಾಗ ರೈತರ ನೆರವಿಗೆ ಬಂದಿದ್ದು ನಮ್ಮ ಹೈನುಗಾರಿಕೆ ಅಂತಲೇ ನಾವು ವಿಶೇಷವಾಗಿ ಇಲ್ಲಿ ಉಲ್ಲೇಖಿಸಬಹುದಾಗಿದೆ. ಅದು ಉಪಕಸಬು ಅಂತಾನೂ ನಾವು ಹೇಳ್ತಾ ಇದ್ದೇವೆ. ಉಪಕಸಬಾಗಿ ಇದ್ದ ಒಂದು ಈ ಹೈನುಗಾರಿಕೆ ಈಗ ಮುಖ್ಯ ಕಸಬು ಆಗಿ ರೈತರ ವಾಹಿನಿಯ ಹಾಗೆ ಅದು ರೈತರಿಗೆ ಅದು ಅದೇ ಮುಖ್ಯ ಕಸಬು ಆಗಿದೆ. ಇನ್ನು ಉದಾಹರಣೆಗೆ ಹೇಳಬಹುದಾದ್ರೆ ಕಳೆದ ದಶಕದಲ್ಲಿ ನಮ್ಮ ಮಹಾರಾಷ್ಟ್ರ ರಾಜ್ಯದಲ್ಲಿ ವಿದರ್ಭ ಪ್ರಾಂತ್ಯದಲ್ಲಿ ಅನೇಕ ರೈತರು ಮಳೆಯಾಗಿದೆ ಕೃಷಿ ವಿಫಲಗೊಂಡಾಗ ದುರದೃಷ್ಟವಶಾತ್ ಕೆಲವೊಂದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಅವರು ಮುಂದಾದಾಗ ನಮ್ಮ ಭಾರತ ಸರ್ಕಾರ ಇವರ ನೆರವಿಗೆ ಧಾವಿಸಿತು. ಏನು ಯಾವ ರೀತಿ ಇದೆ ಅಂತಂದ್ರೆ, ಈ ಕೃಷಿಯ ಜೊತೆಗೆ ನಮ್ಮ ರಾಷ್ಟ್ರದಲ್ಲಾಗಬಹುದು ರಾಜ್ಯದಲ್ಲಾಗಬಹುದು ಈ ಹೈನುಗಾರಿಕೆ ಅಥವಾ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಕೊಸವಾಗಿ ಸ್ವೀಕರಿಸಿದ ರೈತರಲ್ಲಿ ಈ ಒಂದು ಆತ್ಮಹತ್ಯೆಗೆ ಹೋಗ್ಬೇಕಾದ ಅನಿವಾರ್ಯತೆ ಅವರಲ್ಲಿ ಕಂಡು ಬರಲಿಲ್ಲ. ಭಾರತ ಸರ್ಕಾರ ಇದಕ್ಕೆ ಉತ್ತೇಜನ ಕೊಡಬೇಕು. ನಾವು ಕೃಷಿಯನ್ನೇ ಅವಲಂಬಿಸಿರುವ ಮಳೆಯಾಧಾರಿತ ಕೃಷಿಯನ್ನು ಅವಲಂಬಿಸಿರುವ ಪ್ರಾಂತ್ಯಗಳಲ್ಲಿ ನಾವು ಹೈನುಗಾರಿಕೆಗೆ ಉತ್ತೇಜನ ಕೊಟ್ಟಿದ್ದೇ ಆದ್ರೆ ಈ ರೈತರ ಒಂದು ನೆರವಿಗೆ ನಾವು ಧಾವಿಸಬಹುದು ಅಂತ ಒಂದು ಭಾವಿಸಿ ಈ ಭಾರತ ಸರ್ಕಾರ ಹೈನುಗಾರಿಕೆಯ ಒಂದು ಪ್ರಮುಖ ಎರಡು ಕಾಯಿಲೆಗಳಾದ ಕಾಲುಬಾಯಿ ಜ್ವರ ಮತ್ತು ಕಂದು ರೋಗ, ನಾವು ಬ್ರುಸಿಲೋಸಿಸ್ ಅಂತ ಏನ್ ಕರಿತೀವಿ, ಈ ಎರಡು ಕಾಯಿಲೆಗಳು ನಮ್ಮ ರೈತರಿಗೆ ಬಂದಿದ್ದೆ ಅಥವಾ ರೈತರ ಜಾನುವಾರುಗಳಿಗೆ ಬಂದಿದ್ದೆ ಆದ್ರೆ ಆರ್ಥಿಕವಾಗಿ ದಿವಾಳಿ ಆಗುವಂತ ಒಂದು ಕಾಯಿಲೆ ಅಂತ ಮನಗೊಂಡು ಆ ರೈತರಿಗೆ ಮನೆ ಬಾಗಿಲಿಗೆನೆ ಉಚಿತವಾಗಿ ಲಸಿಕೆಯನ್ನು ಸರಬರಾಜು ಮಾಡುವುದರ ಮುಖಾಂತರ 100% ಅನುದಾನದಲ್ಲಿ ಭಾರತ ಸರ್ಕಾರವು 11 ಸೆಪ್ಟೆಂಬರ್ 2019 ಇದಕ್ಕೆ 13,343 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟರು. ತದನಂತರ ಸತತವಾಗಿ 5 ವರ್ಷಗಳ ಕಾಲ ಅಂದ್ರೆ 2019-2024 ಕೂಡ ಈಗ ಈ ಒಂದು ಅಭಿಯಾನವನ್ನು ಮುಂದುವರಿಸಿಕೊಂಡು ಬಂದು ನಮ್ಮ ರಾಷ್ಟ್ರದಲ್ಲಿರುವ ಎಲ್ಲಾ ಅರ್ಹ ಜಾನುವಾರುಗಳಿಗೆ ದನ ಆಗ್ಬೋದು ಎಮ್ಮೆ ಆಗ್ಬೋದು ಅಥವಾ ಹಂದಿಗಳಿಗಾಗ್ಬೋದು ಏಕಕಾಲದಲ್ಲಿ ಈ ಒಂದು ಲಸಿಕೆಯನ್ನು ಕೊಟ್ಟಿದ್ದೇ ಆದ್ರೆ ನಾವು ಈ ರೋಗವನ್ನು ಸಮರ್ಪಕವಾಗಿ ನಾವು ಹತೋಟಿಯಲ್ಲಿ ಇಡಬಹುದು. ಹತೋಟಿಯಲ್ಲಿ ಇಟ್ಟಿದ್ದೇ ಆದಲ್ಲಿ ರೈತರು ಉತ್ಪಾದಿಸುವ ಹಾಲು ಮತ್ತು ಹಾಲು ಉತ್ಪನ್ನಗಳು ಈ ಕಂದು ರೋಗದ ರೋಗಾಣು ಇರಬಹುದು ಅಥವಾ ಕಾಲುಬಾಯಿ ಜ್ವರದ ರೋಗಾಣು ಇರಬಹುದು ಅದರಿಂದ ಮುಕ್ತವಾಗಿರ್ತದೆ. ಆ ಮುಕ್ತವಾಗಿದ್ರೆ ಮಾತ್ರ ನಮ್ಮ ಹಾಲು ಉತ್ಪನ್ನಗಳನ್ನು ಹೊರದೇಶಗಳಿಗೆ ರಫ್ತು ಮಾಡಬಹುದಾಗಿದೆ. ಹಾಗಾಗಿ ಈ ರಫ್ತುಗೆ ಅವಕಾಶ ಕೊಟ್ಟಿದ್ದೆ ಅದರಲ್ಲಿ ನಮ್ಮ ರೈತರಿಗೆ ಹೈನುಗಾರಿಕೆಯನ್ನು ಉತ್ತೇಜನ ಕೊಡಬಹುದು ಮತ್ತು ಇದರಿಂದ ಅವರ ಆರ್ಥಿಕ ಸಬಲತೆಯನ್ನು ಮತ್ತಷ್ಟು ನಾವು ಸದೃಢಗೊಳಿಸಬಹುದು ಅಂತ ಮನಗೊಂಡು ಈ ಇದಕ್ಕೆ ನಾವು ನಮ್ಮ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಇದಕ್ಕೆ ಉಚಿತವಾಗಿ ಎಲ್ಲಾ ರೀತಿಯ ಸಿರಿಂಜಸ್ ಆಗ್ಬೋದು, ಅದಕ್ಕಾಗುವಂತ ಒಂದು ಶೀತಲೀಕರಣದ ಯಂತ್ರಗಳಾಗಬಹುದು, ಅಲ್ಲಿಗಾಗುವ ಸಿಬ್ಬಂದಿ ಆಗ್ಬೋದು, ಎಲ್ಲರನ್ನೂ ರೈತರ ಮನೆ ಬಾಗಿಲಿಗೆ ಒಯ್ದು ಅವರಿಗೆ ಉಚಿತವಾಗಿ ಲಸಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಕಾಯಿಲೆ ಕಾಲುಬಾಯಿ ಜ್ವರ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಸರ್. ಅಂದ್ರೆ ಈಗ ಕಾಲುಬಾಯಿ ಬೇನೆ ಅಂತೇವಲ್ಲ ನಾವು, ಇದು ಹೊಗಲೆಲ್ಲ ಬರ್ತದೆ ಅಂದ್ರೆ ಪ್ರತಿ ವರ್ಷನೂ ಬಂದೇ ಬರ್ತದೆ, ಯಾವ್ದಾದ್ರು ಒಂದು ಪ್ರಾಂತದಲ್ಲಿ ಕಂಡೇ ಕಾಣ್ತದೆ. ಹೌದು, ನಾನು ಈ ಮೊದಲೇ ಇದು ಈ ತೀರಾ ಒಂಥರ ಅವ್ರಿಗೆ ಬೇಸರ ಆಗುತ್ತೆ. ಯಾಕಂದ್ರೆ ಆರೋಗ್ಯವಾಗಿದ್ದ ಪ್ರಾಣಿಗಳು ಅದು ಎಮ್ಮೆ ಇರ್ಬೋದು ಆಕಳಿ ಇರ್ಬೋದು ಕೆಲವೇ ದಿನದಲ್ಲಿ ಅವು ಕುಂಟ್ಲಿಕ್ಕೆ ಆರಂಭ ಮಾಡ್ತವೆ. ಡಾಕ್ಟರ್, ಇದರ ಲಕ್ಷಣ ಏನು, ಯಾವ್ಯಾವ ಲಕ್ಷಣಗಳನ್ನ ನಾವು ಈ ಒಂದು ಕಾಲುಬಾಯಿ ರೋಗ ಕಂಡು ಬಂದಾಗ ನಾವು ಗುರುತಿಸಬಹುದಾಗಿದೆ? ಅಗತ್ಯವಾಗಿ ನೋಡಿ, ಈ ರೋಗಗ್ರಸ್ತ ಪ್ರಾಣಿಗಳನ್ನು ಕಾಲುಬಾಯಿ ಜ್ವರ ಬಂದಿದೆ ಅಂತ ತಿಳ್ಕೊಳ್ಲಿಕ್ಕೆ ವೈದ್ಯರ ಅವಶ್ಯಕತೆ ಇರೋದೇ ಇಲ್ಲ. ಇದು ನಮ್ಮ ರೈತರೇ ಇದನ್ನು ಗಾಳಿಸಕ್ಕೆ ಬಂದಿದೆ ಅಥವಾ ಕಾಲುಬಾಯಿ ಜ್ವರ ರೋಗ ಬಂದಿದೆ ಅಂತ ಅವರು ತಿಳ್ಕೋಬಹುದಾಗಿದೆ. ಸುಲಭವಾದ ಒಂದು ಲಕ್ಷಣಗಳು ಏನಂತಂದ್ರೆ, ಪ್ರಾಣಿಗಳಲ್ಲಿ ಅತಿಯಾದ ಜ್ವರ ಇರ್ತದೆ, ಕಾಲುಬಾಯಿ ಜ್ವರ ಅಂತ ಹೇಳೋದೇ ಅದಕ್ಕೋಸ್ಕರ ಜ್ವರ ಇರೋದ್ರಿಂದ. ಇನ್ನು ಬಾಯಿಯ ಒಸಡು ಇಲ್ಲವೇ ನಾಲಿಗೆ ಮತ್ತೆ ಕೆಚ್ಚಲುಗಳಲ್ಲಿ ಇಲ್ಲ ಗೊರಸಲ ಮೇಲೆ ಈ ಸಣ್ಣ ಸಣ್ಣ ನೀರ್ಗುಳ್ಳೆಗಳಾಗ್ತವೆ. ಆ ನೀರ್ಗುಳ್ಳೆಗಳು ಒಡೆದು ಈ ಕೆಲವೊಂದ್ಸತಿ ನಾಲಿಗೆ ಮೇಲೆ ಇರೋಂತ ಒಂದು ತಿಳಿಯಾದ ಪದರ ಹೊರಗಡೆ ಒಸಡು ಮೇಲೆ ಇರೋಂತ ಪದರ ಅಥವಾ ಕೆಚ್ಚಲ ಮೇಲಿಂತ ಪದರ ಅದು ಕಿತ್ಕೊಂಡು ಬರ್ತದೆ. ಈ ರೀತಿ ಆದಾಗ ಆ ರಾಸುಗಳು ಅದೇ ಅತೀವವಾದ ಜ್ವರದಿಂದ ಬಳಲ್ತಿರ್ತವೆ ಮತ್ತು ಅತಿಯಾದ ನೋವು ಕೂಡ ಇರ್ತದೆ. ಹಂಗಾಗಿ ಅವು ಯಾವುದೇ ರೀತಿಯ ಮೇವು ಆಹಾರ ಸ್ವೀಕಾರ ಮಾಡೋದಿಲ್ಲ. ಈ ರೀತಿಯಾಗಿ ಸುಮ್ನೆ ಕೂರ್ತವೆ, ಜೊಲ್ ಸುರಿಸುತ್ತವೆ, ಆಗ ಯಥೇಚ್ಛವಾಗಿ ಜೊಲ್ ಸುರಿಸುತ್ತವೆ, ಕಣ್ಣೀರು ಸುರಿಸುತ್ತೆ ಮತ್ತು ಈ ಒಸಡುಗಳು ಮತ್ತೆ ಗೊರಸು ಮೇಲೆ ಹಣ್ಣುಗಳು ಆಗಿರೋದ್ರಿಂದ ಅವು ನಡಿಲಿಕ್ಕೆ ಕೂಡ ಆಗಲ್ಲ. ಅತೀವವಾದ ಜ್ವರ ಇರೋದ್ರಿಂದ ಅವು ಮೇವು ತಿನ್ನಲಾರದೆ ನೀರು ಕುಡಿಲಾರದೆ ತುಂಬಾ ಬಡಕಲಾಗಿ ಆ ಬಡಕಲಿಂದ ಅವು ಉತ್ಪಾದನೆಯ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಇದೊಂದು ಆರ್ಥಿಕ ದಿವಾಳಿತನಕ್ಕೆ ತಲುಪುತ್ತವೆ. ಮತ್ತೊಂದು ವಿಶೇಷತೆ ಏನಂತಂದ್ರೆ, ಈ ಕಾಯಿಲೆಯಿಂದ ಸಾವು ನೋವುಗಳ ಪ್ರಮಾಣ ತುಂಬಾ ಕಡಿಮೆ ಅಥವಾ ಇಲ್ಲವಂತಾನೆ ಹೇಳ್ಬೋದು. ಆದ್ರೆ ಸಾವು ನೋವು ಆಗದೆ ಇದ್ರೆ ಏನಂತೆ, ಈ ಒಂದು ಉತ್ಪಾದನೆ ಕೊಡೋ ಸಾಮರ್ಥ್ಯವು ನೀವು ತುಂಬಾ ಕಡಿಮೆ ಆಗಿ ಅಥವಾ ಎತ್ತುಗಳು ಅಥವಾ ಊರಿಗಳು ಏನು ನಮ್ಮ ರೈತ ಬಾಂಧವರು ಇಟ್ಕೊಂಡಿರ್ತಾರೆ ಹೊಲದ ಕೆಲಸಕ್ಕಾಗ್ಬೋದು, ನೇಗಿಲು ಉಳ್ಳಿಕ್ಕಾಗ್ಬೋದು ಅಥವಾ ಗಾಡಿ ಹೊಡಿಲಿಕ್ಕಾಗ್ಬೋದು, ಅದರ ಸಾಮರ್ಥ್ಯ ಕೂಡ ನಾವು ತುಂಬಾ ಕುಂಠಿತ ಆಗ್ಬಿಟ್ಟು ನಿರುಪಯುಕ್ತ ಆಗಿ ಈ ಕಾಯಿಲೆ ಒಂದು ಪ್ರಮುಖವಾಗಿದೆ ಅಂತಾನೆ ನಾವು ಹೇಳ್ಬೋದಾಗಿದೆ. ಅಂದ್ರೆ ಪ್ರಾಣಿ ಜೀವಂತ ಇರ್ತದೆ, ನಮ್ಗೆ ಉಪಯೋಗ ಇರೋದಿಲ್ಲ. ಹೌದು, ಅಂದ್ರೆ ಅದು ಎಲ್ಲ ಸಾಮರ್ಥ್ಯನ ಕಳ್ಕೊಂಡ್ಬಿಡ್ತದೆ, ಕಳ್ಕೊಂಡಿರ್ತದೆ, ಅಸಮರ್ಥತೆ ಕಂಡ್ಕೊಂಡ್ಬಿಡ್ತದೆ. ಅದು ಏನು ಡಾಕ್ಟ್ರೆ, ಈಗ ಈ ತರ ಲಕ್ಷಣಗಳು ಕಂಡು ಬರ್ತದಲ್ಲ, ಈಗ ಈ ತರ ಆದ್ರೆ ಹೆಂಗ ರೈತರ ಪರಿಸ್ಥಿತಿ ಹಂಗೆ ನೋಡಿ? ಮುಂದುವರೆದು ಹೇಳಬೇಕಂದ್ರೆ, ಈ ರೋಗಗ್ರಸ್ತ ಪ್ರಾಣಿಗಳು ಏನಿರ್ತದೆ, ಮನೆಯಲ್ಲಿ ಒಂದು 6 ಪ್ರಾಣಿಗಳಿದ್ದಾಗ ಒಂದೇ ಒಂದು ಜಾನುವಾರಿಗೆ ಆಕಳಗೋ ಅಥವಾ ಎಮ್ಮೆ ಕಾಯಿಲೆ ಬಂದಿರಬಹುದು, ಅಥವಾ ಒಂದು ಗ್ರಾಮದಲ್ಲಿ ಬರೀ ಒಂದು ಮನೆಯಲ್ಲಿ ಮಾತ್ರ ಈ ಕಾಯಿಲೆ ಕಾಣಿಸ್ಕೊಂಡಿದ್ರು ಸಹ, ನಾನು ಈ ಮೊದಲೇ ಹೇಳಿದಂಗೆ ಇದೊಂದು ಅಂಟು ಜಾಡ್ಯ ಅತೀವ ಅಂಟು ಕಾಯಿಲೆ ಆಗಿರೋದ್ರಿಂದ ರೋಗಗ್ರಸ್ತ ಪ್ರಾಣಿಗಳಿಂದ ಹೊರ ಹಾಕಲ್ಪಡುವ ಒಂದು ಗಂಜಲ ಆಗ್ಬೋದು, ಸಗಣಿ ಆಗ್ಬೋದು, ಹಾಲಾಗ್ಬೋದು, ಜೊಲ್ಲಾಗ್ಬೋದು, ಅಥವಾ ತಿಂದು ಹುಲ್ಲಾಗ್ಬೋದು, ತಿಂದು ನೀರಾಗಿರ್ಬೋದು, ಮೇವಾಗಿರ್ಬೋದು, ಪ್ರತಿಯೊಂದರಲ್ಲೂ ತಿರುಗಾಡಿ ಜಾಗ ಇರ್ಬೋದು, ಪ್ರತಿಯೊಂದರಲ್ಲೂ ಈ ರೋಗಗಳು ಹೊರ ಹಾಕಲ್ಪಡ್ತವೆ, ಅಲ್ಲಿ ಇರ್ತವೆ ಇರ್ತವೆ. ಹಂಗಾಗಿ ಪರಸ್ಪರ ಒಂದು ಹಸುವಿನಿಂದ ಒಂದು ರೋಗಗ್ರಸ್ತ ಪ್ರಾಣಿಯಿಂದ ಮತ್ತೊಂದು ಆರೋಗ್ಯವಂತ ಪ್ರಾಣಿಗಳಿಗೆ ಈ ಕಾಯಿಲೆ ಸಾಂಕ್ರಾಮಿಕ ರೋಗ ಆಗ್ಬಿಡ್ತದೆ. ಇದು ಒಂದು ಸಾಂಕ್ರಾಮಿಕ ರೋಗನೇ. ಹೌದೌದು, ಈ ಒಂದು ಪ್ರಾಣಿ ಅಲ್ಲ. ಈಗ ಡಾಕ್ಟರ್ ವೀರೇಗೌಡ ಅವರೇ, ಈಗ ನಾವು ಗೋವು ಸಾಕ್ತೇವೆ, ಎಮ್ಮೆ ಸಾಕ್ತೇವೆ, ಕುರಿ ಸಾಕ್ತೇವೆ, ಮತ್ತೆ ಈಗ ಹೆಸರುಗತ್ತೆ ಕೆಲವೊಬ್ರು ಸಾಕ್ತಾರೆ, ಈ ತರ ಪ್ರಾಣಿಗಳು ನಾಯಿ ಸಾಕ್ತವೆ, ಯಾವ ಪ್ರಾಣಿಗಳಿಗೆ ಇದು ಬರ್ತದೆ? ಈ ಮೊದಲು ಹೇಳಿದಂಗೆ ಇದು ಒಂದು ಸೀಳು ಗೊರಸಿನ, ಅಂದ್ರೆ ನಾವು ಕ್ಲೋವನ್ ಫುಟೆಡ್ ಅನಿಮಲ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಎರಡು ಗೊರಸುಗಳು ಇರುವಂತಹ ಪ್ರಾಣಿಗಳಿಗೆ ಬರುವಂತ ಕಾಯಿಲೆ ಮಾತ್ರ ಇದು. ಅವು ಯಾವುವು ನಮ್ಮಲ್ಲಿ ಅಂದ್ರೆ, ನಾನು ಈ ಮೊದಲು ಹೇಳಿದಂಗೆ ದನ ಅಥವಾ ಆಕಳು ಆಗ್ಬೋದು, ಎಮ್ಮೆ ಆಗ್ಬೋದು, ಕುರಿ ಮೇಕೆ ಆಗ್ಬೋದು, ಇನ್ನು ಕಾಡು ಪ್ರಾಣಿಗಳಾದ ಜಿಂಕೆ ಆಗ್ಬೋದು, ಕಾಡೆಮ್ಮೆ ಆಗ್ಬೋದು, ಆನೆ ಆಗ್ಬೋದು, ಅಥವಾ ನಾವು ಸ್ಥಳೀಯವಾಗಿ ಸಾಕುವಂತಹ ಹಂದಿಗಳಲ್ಲೂ ಆಗ್ಬೋದು ಈ ಕಾಯಿಲೆ ಬರ್ತವೆ. ಆದ್ರೆ ನಾಯಿಗಳಲ್ಲಾಗ್ಬೋದು, ಕುದುರೆಗಳಲ್ಲಾಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಪ್ರಾಣಿಗಳಿಗೆ ಈ ಕಾಯಿಲೆ ಬರುವಂತದಿಲ್ಲ. ಇನ್ನು ರೋಗಗ್ರಸ್ತ ಪ್ರಾಣಿ, ನಾನು ಈಗಾಗಲೇ ಹೇಳಿದಂಗೆ ಎಲ್ಲಾ ಶ್ರಮಿಕಗಳಿಂದ ಈ ಮಂಗಗಳಿಗೆ ಮಂಗಗಳಿಗೂ ಬರಲ್ಲ, ಇದು ಮನುಷ್ಯರಿಗೂ ಬರಲ್ಲ ಈ ಕಾಯಿಲೆಯಿಂದ. ಹಂಗಾಗಿ ನಾವು ಅದರ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ರೋಗಗ್ರಸ್ತ ಪ್ರಾಣಿಗಳಿಂದ ಹೊರಹಾಕಲ್ಪಟ್ಟ ಈ ರೋಗಾಣುಗಳು, ಅಂದ್ರೆ ರೋಗಗ್ರಸ್ತ ಪ್ರಾಣಿ ಇದೆ ಅಂತ ಆದ್ರೆ 5-11 ದಿನಗಳ ಕಾಲ ಈ ಹಾಲಿನ ಮುಖಾಂತರ ಆಗ್ಬೋದು ಅಥವಾ ವೀರ್ಯ ಮುಖಾಂತರನೂ ಆಗ್ಬೋದು. ನಾವೇನಾದ್ರೂ ಗರ್ಭಕೋಶ್ರೆ ತಳಿ ಸರ್ಭಧಾರಣೆಗೋಸ್ಕರ ನಾವು ಉಪಯೋಗಿಸ್ಕೊಳ್ಳೋದಾದ್ರೆ ಆ ವೀರ್ಯದ ಮುಖಾಂತರ ಕೂಡ ಈ ರೋಗ ಜ್ವರ ವೈರಾಣುಗಳು ದೊಡ್ಡ ಅನಾಹುತ. ಹೌದು, ಇದ್ರ ಬಗ್ಗೆ ಎಲ್ಲಾ ಒಂದು ರೈತರಿಗೆ, ಎಲ್ಲಾ ಒಂದು ನಮ್ಮ ವಿಜ್ಞಾನಿಗಳು ಕೂಡ ಇದರ ಅರಿವಿರೋದ್ರಿಂದ ರೋಗಗ್ರಸ್ತ ಪ್ರಾಣಿಗಳಿಂದ ಬರುವಂತಹ ಒಂದು ವೀರ್ಯ ಕೂಡ ನಾವು ಸಂಗ್ರಹ ಮಾಡಲ್ಲ. ಇದನ್ನ ತಾವು ವೈದ್ಯಕೀಯ ಲ್ಯಾಬೊರೇಟರಿಯಲ್ಲಿ ಮಾತ್ರ ನೀವು ಪರೀಕ್ಷೆ ಮಾಡಕ್ಕೆ, ಯಾಕಂದ್ರೆ ಈ ವೀರ್ಯ ಪಾಪ ಇದೆಯಲ್ಲ ಹೆಂಗೆ ಗೊತ್ತಾಗುತ್ತೆ? ಇವಾಗ ನಾವು ಸಾಧಾರಣ ಸುಧಾರಿತ ಪಶುಪಾಲನಾ ಪದ್ಧತಿಗಳಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಸ್ವಾಭಾವಿಕವಾಗಿ ಗರ್ಭಧಾರಣೆ ಮಾಡೋದನ್ನ ನಾವು ನಿಲ್ಲಿಸಿದೀವಿ. ಹಾಗಾಗಿ ಕೃತಕ ಗರ್ಭಧಾರಣೆಯನ್ನ ಮಾತ್ರ ನಾವು ಈಗ ನಾವು ಪಾಲಿಸ್ತಾ ಇರೋದ್ರಿಂದ ಯಾವುದೇ ಒಂದು ರಾಸು ಅಥವಾ ನಮ್ಮ ವೀರ್ಯದ ದಾನಕ್ಕೆ ಉಪಯೋಗಿಸಬಹುದಂತ ಹೋರಿಗಳಲ್ಲಿ ಈ ಕಾಲುಬಾಯಿ ಜ್ವರ ರೋಗ ಇಲ್ಲ ಅಂತ ಖಾತ್ರಿ ಮಾಡಿಕೊಂಡು ನಂತರವಷ್ಟೇ ನಾವು ಅದರಿಂದ ನಾವು ವೀರ್ಯನ ಸಂಗ್ರಹಣೆ ಮಾಡಿಕೊಂಡು. ಇನ್ನೊಂದು ಡಾಕ್ಟರ್, ನಾನು ಈಗ ಇದೆಲ್ಲ ಆಯ್ತು, ಈಗ ತಾವು ಪ್ರಯೋಗಾಲಯದಲ್ಲಿ ಈಗ ನಾವು ಯಾವ್ದೋ ಆಕಳನ್ನ ಅಥವಾ ಎಮ್ಮೆನ ತಗೊಂಡು ಹೋಗ್ಬಿಡ್ತೇವೆ, ಇದನ್ನ ಈಗ ನೀವು ಸೆಮ್ಮನ್ನ ಇದು ಮಾಡಿಸ್ರಿ ಅಂತ ಗರ್ಭದ ಪ್ರಾಣಿಗಳಿಗೆ ಅಂತ, ಮತ್ತಲ್ಲಿ ತಮ್ಮ ಪ್ರಯೋಗಾಲಯದಲ್ಲಿ ಯಾವ್ದಾದ್ರು ಒಂದು ಹೇಗೆ ಅದು ಪರೀಕ್ಷೆ ಮಾಡೇ ತಾವು ಇದನ್ನ ಗರ್ಭಧಾರಣೆ ಮಾಡಿಸ್ತೀರಾ ಹೇಗೆ? ಹೌದು, ಈಗ ನಾವು ಯಾವುದೇ ಒಂದು ಹೆಣ್ಣು ಆಕಳು ಅಥವಾ ಎಮ್ಮೆನ ನಾವು ಸ್ಥಳೀಯ ಪಶುವೈದ್ಯಕೀಯ ಸಂಸ್ಥೆಗೆ ಗರ್ಭಧಾರಣೆಗೋಸ್ಕರ ತಕ್ಕೊಂಡು ಹೋಗಿದ್ದಾಗ ಆ ಆಕಳಲ್ಲಿ ಈ ರೋಗದ ಚಿಹ್ನೆಗಳು ಬಂದಿದ್ದೆ ಆದ್ರೆ ನಾವು ಅದನ್ನ ಗರ್ಭಧಾರಣೆಗೆ ಒಳಪಡಿಸೋದಿಲ್ಲ. ಇನ್ನು ಎರಡನೇದಾಗಿ ನಾವು ಕೊಡುವಂತ ಈ ಗರ್ಭಧಾರಣೆಗೆ ಒಳಪಡಿಸುವ ರಾಸುವಲ್ಲಿ ಯಾವುದೇ ಕಾಯಿಲೆ ಅಂತ ನಾವು ಖಾತ್ರಿ ಮಾಡಿಕೊಂಡು, ಇನ್ನು ಅದಕ್ಕಿಂತ ಕೊಡುವಂತ ವೀರ್ಯ ನಳಿಕೆ ಏನ್ ನಾವೇನ್ ಹೇಳ್ತೀವಿ ಅದನ್ನ ಶೈಥಿಲೀಕರಣದಲ್ಲಿ ಇಟ್ಟಿರ್ತೀವಿ. ಅದನ್ನ ನಾವು ಬೇರೆ ಊರಿಗಳು, ನಾವು ರಾಜ್ಯ ಸಂವರ್ಧನಾ ಕೇಂದ್ರ ಇರ್ಬೋದು ಅಥವಾ ಕೇಂದ್ರ ಸಂವರ್ಧನಾ ಕೇಂದ್ರ, ತಳಿ ಸಂವರ್ಧನಾ ಕೇಂದ್ರಗಳು ನಮ್ಮ ಹೆಸರುಘಟ್ಟದಲ್ಲಿ ಇರೋದ್ರಿಂದ ಇದಾವೆ, ಆ ಒಂದು ಊರಿಗಳಿಗೆ ವಾರ್ಷಿಕವಾಗಿ 3 ಬಾರಿ ನಾವು ಈ ಲಸಿಕೆ ಕೊಟ್ಟು ಅದರಲ್ಲಿ ರೋಗ ಇಲ್ಲದೆ ಇರೋ ಅದನ್ನ ಕಟ್ಟುನಿಟ್ಟಾಗಿ ನಾವು ನೋಡ್ಕೊಂಡಿರ್ತೀವಿ. ಹೌದು, ಪ್ರಮಾಣೀಕರಿಸಿದ ವೀರ್ಯ ನಳಿಕೆ ಆರೋಗ್ಯಯುತವಾದ ಒಂದು ಸಿಮೆನ್ ಆಗಿರುತ್ತದೆ, ಸಿಮೆನ್ ಆಗಿರುತ್ತದೆ. ಹಾಗಾಗಿ ನಮ್ಮ ರೈತ ಬಾಂಧವರು ವೀರ್ಯ ನಳಿಕೆಗಳನ್ನ ಪಡ್ಕೊಳ್ಳುವಾಗ ಆ ಒಂದು ಗರ್ಭಧಾರವಣೆಗೋಸ್ಕರ ಇದರಲ್ಲಿ ಯಾವುದೇ ಬರೀ ಕಾಲುಬಾಯಿ ಜ್ವರ ಒಂದೇ ಅಲ್ಲ, ಇನ್ನು ಬೇರೆ ಕಂದು ರೋಗ ಆಗ್ಬೋದು ಅಥವಾ IBR ಅಂತಾರ ನಾವು ಒಂದು ಶ್ವಾಸಕೋಶ ಸಂಬಂಧಿ ಪಟ್ಟ ಕಾಯಿಲೆ ಆಗ್ಬೋದು ಅಥವಾ ಕ್ಷಯ ರೋಗ ಆಗ್ಬೋದು, ಯಾವುದೇ ರೋಗ ಆಗಿರ್ಬೋದು. ಹೌದು ಹೌದು, ಇಲ್ಲ ಯಾವುದೇ ರೋಗಾಣದ ರೋಗಾಣುಗಳು ಊರಿಯಲ್ಲಿ ಇರಲಿಲ್ಲ ಅಂತ ನಾವು ಖಾತ್ರಿ ಮಾಡಿಕೊಂಡ ನಂತರ ಅಷ್ಟೇ ನಾವು ಅದನ್ನ ವೀರ್ಯ ನಳಿಕೆಗಳನ್ನು ಸಿದ್ಧಪಡಿಸೋದ್ರಿಂದ ರೈತರು ಈ ಬಗ್ಗೆ ಯಥೇಚ್ಛವಾಗಿ ಅದನ್ನೇನು ಅವರು ವ್ಯತ್ಯಪಡೋದು ಅವಶ್ಯಕತೆ ಇಲ್ಲ. ಇನ್ನೊಂದು ಡಾಕ್ಟರ್, ಈಗ ಪ್ರಾಣಿಗಳಿಗೆ ಈ ಒಂದು ರೋಗ ಬಂತಪ್ಪ, ಈಗ ಸಾಕಷ್ಟು ಅನಾಹುತ ಆಗ್ಬಹುದು, ಈ ರೋಗ ಬಂದಾಗ ಎಷ್ಟು ದಿನ ತನಕ ಇದ್ರ ವ್ಯಾಪ್ತಿ ಇರ್ತದೆ, ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತವಲ್ಲ ನೋಡಿ, ಈ ಒಂದು ಇದು ಬಹಳ ಕಷ್ಟ ಸಾಧ್ಯ. ಇದು ಗೌಡ್ರು ನೀವು ಕೇಳಿರೋದ ಪ್ರಶ್ನೆನ ಈಗ ಒಟ್ಟ ಮೊದಲೇದ ಹೇಳಬೇಕಂದ್ರೆ, ಒಮ್ಮೆ ಪ್ರಾಣಿ ರೋಗಗ್ರಸ್ತ ಪೀಡಿತ ಆದ್ರೆ ಈ ರೋಗಗ್ರಸ್ತ ಪ್ರಾಣಿಯಿಂದ ಅಥವಾ ಆಕಳಿನಿಂದ ಆಗ್ಬೋದು ಇಲ್ಲ ಹಂದಿಯಿಂದ ಆಗ್ಬೋದು ಎಮ್ಮೆಯಿಂದ ಆಗ್ಬೋದು ಚಿಹ್ನೆಗಳು ಶುರುವಾದಾಗ ದಿನದೊಳಗಿಂದ ಅಥವಾ ಅದಕ್ಕೂ ಮೊದಲನೇ ಇಂದ ಹಿಡಿದು 5 ರಿಂದ 11 ದಿನಗಳ ಕಾಲ ಈ ವೈರಾಣುಗಳು ಹಾಲಿನ ಮುಖಾಂತರ, ಸಗಣಿ ಮುಖಾಂತರ, ಗಂಜಲ ಮುಖಾಂತರ ಅಥವಾ ತಾನು ಆಡೋ ಉಸಿರಾಡೋ ಉಸಿರಿನ ಮುಖಾಂತರ ಇದು ಹೊರ ಹಾಕಲ್ತಾ ಇರ್ತವೆ, ಹರಡ್ತಾ ಹೋಗ್ತವೆ. ಅಷ್ಟೇ ಅಲ್ಲ, ಈ ರೀತಿ ಹೊರಗಡೆ ಹಾಕಿದ್ದ ಒಂದು ರೋಗಾಣುಗಳು ಅಲ್ಲೇ ಬಿಟ್ಟ ಒಂದು ಸಗಣಿ ಗಂಜಲದಲ್ಲಿ ಆ ಕೊಟ್ಟಿಗೆಯಲ್ಲಿ 49 ದಿನಗಳ ಕಾಲ ಕೂಡ ಅದು ಬದುಕುಳಿತವೆ. ಇಲ್ಲ, ನಾನು ಆ ಸಗಣಿ ಗಂಜಲ ತೆಗೆದು ಬಿಡ್ತೀನಿ, ನನ್ನ ಹೊರಗಾಗ್ತೀನಿ, ಕೊಟ್ಟಿಗೆಯಿಂದ ದೂರ ಹೋಯ್ತೀನಿ, ಹೊರಗಾಗ್ತೀನಿ ಅಂದ್ರೆ ಅದನ್ನ ನೀವು ಹೊತ್ತಾಕ್ತಿರೋ ಅಲ್ಲಿ ಅಲ್ಲಿ ಕೂಡ 6 ತಿಂಗಳ ಕಾಲ ಬದುಕುಳಿತವೆ. 6 ತಿಂಗಳ ತನಕ ಇರ್ತದೆ ಜೀವಂತವಾಗಿ ಉಳಿತವೆ. ಕೊಟ್ಟಿಗೆಯಲ್ಲಿ ಇರಲ್ಲ, ಅದನ್ನ ನೀವು ಹಾಕಿದ ಜಾಗದಲ್ಲಿ ಇರ್ತದೆ, ಜಾಗದಲ್ಲಿ ಉಳ್ಕೊಳ್ತವೆ. ಮತ್ತೆ ಯಾವ್ದೋ ಪ್ರಾಣಿಗಳು ಅಲ್ಲಿ ಹೋಗಿ ಮತ್ತೆ ಸಂಪರ್ಕಕ್ಕೆ ಬಂದ್ರೆ ಮತ್ತೆ ಆ ಪ್ರಾಣಿಗಳಿಗೆ ಮತ್ತೆ. ವಿಶೇಷವಾಗಿ ನಾವು ಹಂದಿಗಳನ್ನ ಸಾಕಬೇಕು, ಏನ್ ಮಾಡ್ತೀವಿ ನಾವು ತಿಪ್ಪೆಗಳಲ್ಲಿ ಕಸದ ಗುಂಡಿಗಳಲ್ಲಿ ಸಾಧಾರಣವಾಗಿ ಅಲ್ಲಿ ಹೋಗುವಂತ ಒಂದು ಸರ್ವೇ ಸಾಮಾನ್ಯ. ಅದೇ ಈ ಸಗಣಿ ಅಥವಾ ಗಂಜಲನ್ನ ನಾವು ಈ ಸೂರ್ಯನ ಶಾಖಕ್ಕೆ ಒಳಪಡಿಸಿದ್ರೆ ಈ 6 ತಿಂಗಳ ಕಾಲ ಉಳಿಬಹುದಾದ ಒಂದು ಅವಧಿಯನ್ನ ನಾವು 1.5 ತಿಂಗಳು ಅಥವಾ 1 ತಿಂಗಳಿಗೆ ನಾವು ಸೀಮಿತಗೊಳಿಸಬಹುದಾಗಿದೆ ಶಾಖಕ್ಕೆ. ಹಾಗಾಗಿ ನಾವು ರೈತ ಬಂಧುವ್ರು ಏನ್ ಮಾಡ್ತೀವಿ ಅಂತಂದ್ರೆ, ಸಾಧಾರಣವಾಗಿ ಗಂಜಲ ಅಥವಾ ಸಗಣಿ ಮಿಶ್ರಿತ ಸ್ಲರಿ ಅಂತ ಹೇಳ್ತೀವಿ ನಾವು, ಅದನ್ನ ನಾವು ಹಸಿಯಾಗಿ ಇಟ್ಕೊಳ್ಳದೆ ಅದನ್ನ ಸೂರ್ಯನ ಶಾಖಕ್ಕೆ ಒಳಪಡಿಸಿದ್ದೆ ಆದ್ರೆ ಆ ರೋಗಾಣುವಿನ ಉಳಿವಿನ ಸಾಮರ್ಥ್ಯವನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಇನ್ನು ಮುಂದುವರೆದ ಏನಂತಂದ್ರೆ, ಈ ರೋಗ ಬೇಸಿಗೆಯಲ್ಲಿ ಸಾಧಾರಣವಾಗಿ ಕಂಡು ಬರ್ತದೆ. ಸಾಧಾರಣ ಈಗ ಏನೇನು ಬೇಸಿಗೆ ಶುರುವಾಗ್ತಾ ಇದೆ, ಮಳೆಗಾಲ ಮಾನ್ಸೂನ್ ಕಿಂತ ಮೊದಲು ಬೇಸಿಗೆ ಶುರುವಾಗ್ತಾವಲ್ಲ, ಹಾಗಾಗಿ ಈ ಕಾಯಿಲೆ ಬರ್ತಾ ಇದೆ. ಈ ಮಳೆ ಅಥವಾ ತಣ್ಣನೆ ಹವಾಮಾನದಲ್ಲಿ ಕೂಡ ಈ ರೋಗಾಣುಗಳು ಅತಿ ಸುಲಭವಾಗಿ ವಾತಾವರಣದಲ್ಲಿ ಬದುಕಿ ಉಳಿಯುವಂತ ಒಂದು ಸಾಮರ್ಥ್ಯನ ಪಡ್ಕೊಳ್ತವೆ. ಇನ್ನು ಈ ರೋಗವನ್ನು ನಮ್ಮ ರೈತ ಬಾಂಧವರು ನಾನು ಈ ಮೊದಲೇ ಹೇಳದಂಗೆ ಕೇವಲ ಲಕ್ಷಣಗಳ ಮುಖಾಂತರನೇ ನಾವು ಅದನ್ನ ಅವರು ಕಂಡಿಡಿತಾರೆ. ಕಾಲುಬಾಯಿ ಜ್ವರ ರೋಗ ಬಂದಿದೆಯಾ ಅಂತ ತಿಳ್ಕೊಳ್ಳಿಕ್ಕೆ ವೈದ್ಯರ ಅವಶ್ಯಕತೆ ಇಲ್ಲ, ನಾನು ಈ ಮೊದಲೇ ಹೇಳದಂಗೆ. ಆದರೂ ಅವರು ವೈದ್ಯರನ್ನು ಕರೆಸಬೇಕು. ಯಾಕೆ ಕರೆಸಬೇಕು ಅಂದ್ರೆ, ಈ ಕಾಲುಬಾಯಿ ಜ್ವರ ರೋಗ ಬರೋದು ಬರೀ ಒಂದೇ ಒಂದು ಪ್ರಭೇದದ ರೋಗಾಣುವಿನಿಂದ ಅಲ್ಲ, ಇದರಲ್ಲಿ 7 ವಿವಿಧ ಪ್ರಭೇದಗಳು ಇರ್ತವೆ ನಮ್ಮ ಜಾಗತಿಕಾದ್ಯಂತ. ಆದ್ರೆ ನಮ್ಮ ಭಾರತದಲ್ಲಿ ಕೇವಲ 3 ಪ್ರಭೇದಗಳು ಬಂದಿದ್ದಾವೆ. ಆ 3 ಪ್ರಭೇದಗಳ ವಿರುದ್ಧವೂ ಕೂಡ ನಾವು ಲಸಿಕೆ ಆಗ್ತಾ ಇದ್ದೀವಿ. ರೈತರು ವೈದ್ಯರನ್ನು ಯಾಕೆ ಕರಿಬೇಕು ಅಂದ್ರೆ, ಯಾವ ಪ್ರಭೇದದಿಂದ ಈ ಒಂದು ಕಾಯಿಲೆ ಬಂದಿದೆ ಅಂತ ನಾವು ಪರೀಕ್ಷೆ ಮಾಡಿ ಆ ಪ್ರಭೇದ ನಿಮ್ಮ ಲಸಿಕೆಯಲ್ಲಿ ಇದೆಯೋ ಇಲ್ಲೋ ಅಂತ ನಾವು ತಿಳ್ಕೋಬೇಕಾಗಿರೋದ್ರಿಂದ ನಾವು ವೈದ್ಯರನ್ನು ಕರೆಸಿ ಈ ರೋಗವನ್ನು ಪ್ರಮಾಣೀಕೃತವಾಗಿ ಅದನ್ನು ಗುರುತಿಸಬೇಕಾಗುತ್ತೆ. ಡಾಕ್ಟರ್ ವೀರೇಗೌಡ್ರೆ, ಈಗ ತಾವು ಹೇಳಿದ್ರಿ ಈಗ ಪ್ರಾಣಿಗಳಿಗೆ ಈ ಒಂದು ರೋಗ ಲಕ್ಷಣಗಳು ಕಂಡು ಬಂದಾಗ ಇಂತಿಷ್ಟು ದಿನ ಇರ್ತದೆ ಅಂತ ಹೇಳಿದ್ರಿ. ಸಂಪೂರ್ಣವಾಗಿ ಅಲ್ಲಿ ನಾವು ಈ ಕೊಟ್ಟಿಗೆಯಲ್ಲಿ ಒಂದು ಆಕಳಿಗೆ ಬಂತಪ್ಪ, ಅಲ್ಲಿ ಏನೋ ಅದು ದ್ರವಗಳು ಸ್ರವಿಸ್ತದೆ, ಉಸಿರಾಡುತ್ತೆ, ಮತ್ತೆ ಅದು ಸಗಣಿ ಇದಾಗಿರುತ್ತೆ, ಮತ್ತೆ ಮೂತ್ರ ಎಲ್ಲ ವಿಸರ್ಜನೆ ಆಗಿರುತ್ತೆ, ಎಲ್ಲ ಕಡೆನೂ ಅದು ಆ ರೋಗ ಬಂದಿರುತ್ತದೆ. ಈಗ ಆ ಪ್ರಾಣಿ ಒಂದು 20 ಪ್ರಾಣಿ ಇದಾವಪ್ಪ, ಅದ್ರಲ್ಲಿ ಒಂದು ಪ್ರಾಣಿ ಬಂತು, ಮತ್ತೆ ಈಗ ಅದನ್ನು ಎಷ್ಟು ದಿನ ತನಕ ನಾವು ಆ ಜಾಗನ ಉಪಯೋಗಿಸ್ಕೋಬಾರ್ದು, ಅಥವಾ ಈಗ ನಾವು ಶುಚಿತ್ವ ಅಂದ್ರೆ ಸಂಪೂರ್ಣ ಆ ಒಂದು ರೋಗದ ಲಕ್ಷಣಗಳು ಮತ್ತೆ ಯಾವುದೇ ಒಂದು ಏನು ಸೋಂಕು ಇಲ್ಲಿದ್ದಂಗೆ ನಾವು ಹೆಂಗ್ ಮಾಡ್ಕೊಳ್ಬೇಕು? ಇದು ತುಂಬಾ ಮುಖ್ಯವಾದ ಒಂದು ನೀವು ಪ್ರಶ್ನೆನೇ ಕೇಳಿದಿರಿ ಗೌಡ್ರೆ. ಇದು ಮತ್ತೆ ರೈತರು ಇದನ್ನ ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ದೇ ಆದಲ್ಲಿ ಈ ಅಂಟು ಕಾಯಿಲೆ ಅಂಟು ಜಾಡ್ಯವನ್ನು ನಾವು ಸೋಲಿಸಬಹುದು. ಹೇಗಪ್ಪ ಅಂದ್ರೆ, ಮೊಟ್ಟೆ ಮೊದಲೇ ಬಾರಿಗೆ ನಿಮ್ಗೆ ರೋಗಗ್ರಸ್ತ ಪ್ರಾಣಿ ಇದೆ ನಿಮ್ಮ ಮನೆಯಲ್ಲಿ, ಏನು ರೋಗಗ್ರಸ್ತ ಪ್ರಾಣಿ, ತುಂಬಾ ಜ್ವರ ಇರಬಹುದು, ಜೊಲ್ ಸುರಿಸ್ತಾ ಇರಬಹುದು, ಮಂಕಾಗಿರಬಹುದು, ಅಥವಾ ಆಹಾರ ಸೇವನೆ ಇಲ್ಲದೆ ಇರಬಹುದು, ಅದನ್ನ ಇತರ ಆರೋಗ್ಯವಂತ ಪ್ರಾಣಿಗಳಿಂದ ನಾವು ಬೇರ್ಪಡಿಸಬೇಕು ಮೊಟ್ಟೆ ಮೊದಲನೇ ಬಾರಿಗೆ. ಎರಡನೇದೇನು, ಆ ರೋಗಗ್ರಸ್ತ ಪ್ರಾಣಿ ತಿಂದು ಬಿಟ್ಟಿದ್ದ ಹುಲ್ಲು ಆಗ್ಬೋದು, ಅಥವಾ ನೀರಾಗ್ಬೋದು, ಅಥವಾ ಅದು ಇರೋದಿದ್ದ ಜಾಗ ಅಂತನಾಗ್ಬೋದು, ಅದನ್ನೆಲ್ಲ ನಾವು ಶುಭ್ರಗೊಳಿಸಿ ನಮ್ಮ ಮನೆಯಲ್ಲಿ ಏನು ಬಟ್ಟೆ ಸೋಡಾ ಅಂತ ನಾವೇನು ಉಪಯೋಗಿಸ್ಕೊಂತೀವಲ್ಲ, ನೀವು ರೈತರಿಗೆ ಮಾಡ್ದಂಗೆ, ಹೌದು, ನಾವೇನು ಒಂದು ಔಷಧಿ ಅಂಗಡಿಗೆ ಹೋಗ್ಬೇಕು ಅಥವಾ ಪಶುವೈದ್ಯರಲ್ಲಿ ಹೋಗ್ಬಿಟ್ಟೆ ನಾವು ಅದನ್ನು ಅಂಟು ಜಾಡ್ಯ ನಿವಾರಕ ತರಬೇಕು ಅನ್ನೋದೇನು ಸದ್ಯದ ಮತ್ತಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಇರಬಹುದಾದಂತ ಒಂದು ಏನು ಬಟ್ಟೆ ಸೋಡಾ ಏನಿರ್ತದಲ್ಲ, ಅದನ್ನು 0.5% ನಾವು ಮಿಶ್ರಣಗೊಳಿಸಿ ಆ ಒಂದು ಜಾಗಕ್ಕೆ ನಾವು ಅದನ್ನ ಸಿಂಪಡಣೆ ಮಾಡಬೇಕು. ಆದ್ರೆ ಎಷ್ಟೊಂದು ಜನ ರೈತರು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಹುಲ್ಲು ಬಿದ್ದಿರುತ್ತೆ, ಸಗಣಿ ಇರುತ್ತೆ, ಗಂಜಲ ಇರುತ್ತೆ, ಅದ್ರ ಮೇಲೆ ಸಿಂಪಡಣೆ ಮಾಡ್ತಾರೆ. ರೈತರು ಒಂದು ತಿಳ್ಕೋಬೇಕು, ಯಾವುದೇ ಒಂದು ಅಂಟು ಜಾಡ್ಯ ನಿವಾರಕ ಈಗಾಗಲೇ ಇರುವಂತ ಸಗಣಿ ಗಂಜಲ ಅಥವಾ ಅಲ್ಲಿ ಒಂದು ಇರೋವಂತ ಒಂದು ಧೂಳು ಇದರಿಂದ ಅದ್ರ ಮೇಲೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡಲ್ಲ. ನೀವು ಮೊದಲು ಅಲ್ಲಿರೋಂತ ಎಲ್ಲಾ ಒಂದು ಕಸ ಕಡ್ಡಿ ಅಥವಾ ಗಂಜಲ ಸಗಣಿ ತೆಗೆದು ತದನಂತರ ಈ ಒಂದು ಸಿಂಪಡಣೆ ಮಾಡಿದ್ದೆ ಆದ್ರೆ ಈ ರೋಗಕಾರಕ ಕ್ರಿಮಿಗಳನ್ನು ನಾವು ಅತಿ ಸುಲಭವಾಗಿ ನಾವು ಕೊಲ್ಲಬಹುದು. ಡಾಕ್ಟರ್, ಈಗ ಅದೇ ಪ್ರಾಣಿದು ಏನು ಈಗ ಸೋಂಕು ಬಂದಂತ ಪ್ರಾಣಿ ಅಥವಾ ಅದ್ರ ವಿಸರ್ಜನೆಗಳು ಏನಿರ್ತಾವಲ್ಲ, ಈ ಮೂತ್ರ ಇರ್ಬೋದು ಅಥವಾ ಸಗಣಿ ಅಥವಾ ತಿಂದು ಬಿಟ್ಟು ಹುಲ್ಲಿರ್ಬೋದು ಅಥವಾ ಜೊಲ್ಲಿರ್ಬೋದು, ಅದನ್ನ ನಾವು ಸಾಕಿಸಿ ಅದನ್ನೇ ನಾಶ ಮಾಡೋದೇ, ಅದನ್ನ ಸೂಕ್ತವಾಗಿ ವಿಲೇ ಮಾಡುವಂತ ಒಂದು ಪದ್ಧತಿ, ಹೌದು, ಅದನ್ನ ಮರ್ತಿದ್ದೆ ಹೇಳಬೇಕಾದ್ರೆ, ಆ ಒಂದು ಉಳಿದು ಬಿಟ್ಟಿದ್ದಂತ ಹುಲ್ಲು ಏನಿರ್ತದೋ ಅದನ್ನ ಬಹುದೂರಕ್ಕೆ, ಕೊಟ್ಟಿಗೆಯಿಂದ ಬಹುದೂರಕ್ಕೆ ಸಾಗಣೆ ಮಾಡಿ ಅದನ್ನು ನಾವು ಸುಡಬೇಕಾಗುತ್ತೆ. ಇಲ್ಲ, ಸುಡ್ಲಿಕ್ಕೆ ಅವಕಾಶ ಇರಲಿಲ್ಲ ಅಂತಂದ್ರೆ ನೀವು ಅದ್ರ ಮೇಲೆ ನೀವು ಫೆನೈಲ್ ಅನ್ನ ಸಿಂಪಡಿಸಬೇಕು, ಇಲ್ಲ ನಾವು ಬಟ್ಟೆ ಸೋಡಾ ಏನು ಬಟ್ಟೆ ಒಗಿಲಿಕ್ಕೆ ಏನು ಸೋಡಾ ಇರ್ತಾವೋ ಅದನ್ನ ಸಿಂಪಡಣೆ ಮಾಡಬೇಕು, ಅದನ್ನ ಅಥವಾ ಆಳವಾದ ಗುಂಡಿ ಹಳ್ಳಿಗಳಲ್ಲಿ ನಾವು ಉಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಆ ಒಂದು ವಸ್ತುಗಳನ್ನ ನೀವು ಗೊಂಡಿಗೆ ಗೊಬ್ಬರಗುಂಡಿಗೆ ಒಯ್ದು ಹಾಕಿದ್ರೆ ಮತ್ತೆ ದೊಡ್ಡ ಅನಾಹುತ ಮಾಡ್ಕೊಂಡು. ಹೌದೌದು, ಅದು ಅನಾಹುತಕ್ಕೆ ದಾರಿ ಮಾಡ್ಕೊಳ್ಳೋ ಒಂದು ಸಾಧನವೇ ಹೌದು. ನೋಡಿ ನೋಡಿ ಏನು ಈಗ ಕೈಯಿಂದ ಆಗೋದು ದೊಡ್ಡ ಸುತ್ತಿಗೆಯಿಂದ ರೈತರಿಗೆ ಸುಮಾರು ಜನ ರೈತರಿಗೆ ಈಗ ಇದ್ರ ಬಗ್ಗೆ ಮಾಹಿತಿ ಕೂಡ ಈ ಒಂದು ಕಾಯಿಲೆ ಭಯಂಕರವಾದ ಕಾಯಿಲೆ. ಯಾಕಂದ್ರೆ ಇದು ಆರ್ಥಿಕವಾಗಿ ಯಾವ ತರ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ವಿಚಾರ ಇರ್ಬೇಕಲ್ಲ. ಏನೇನಾಗಬಹುದು ಆರ್ಥಿಕವಾಗಿ ನಷ್ಟ ಇದಷ್ಟೇ ಅಲ್ಲ ನೋಡಿ, ಆರ್ಥಿಕವಾಗಿ ಈ ಒಂದು ಒಮ್ಮೆ ರೋಗ ಕಾಯಿಲೆ ಬಂತಂತಂದ್ರೆ ಇದರ ಒಂದು ಹಾಲಿನ ಉತ್ಪಾದನೆ ಗಣನೀಯವಾಗಿ ನಾವು ಕುಂಠಿತ ಆಗ್ತದೆ. ಹೌದು, ಇನ್ನು ಈ ರಾಸುಗಳು ಅತಿಯಾದ ಜ್ವರದಿಂದ ಬಳಲುತ್ತಿರೋದ್ರಿಂದ ಯಾವುದೇ ನೀವು ಕೆಲಸಗಳಿಗೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸಗಳಿಗೆ ಒಂದು ಹೋರಿಗಳನ್ನ ಅಥವಾ ಎತ್ತುಗಳನ್ನ ಉಪಯೋಗಿಸಲಿಕ್ಕೆ ಬರಲ್ಲ ನೀವು. ಅಷ್ಟೇ ಅಲ್ಲ, ಈ ರೀತಿ ಒಂದು ಕಾಯಿಲೆಯಲ್ಲಿ ಸಾವು ನೋವು ಆಗದೆ ಇರೋದು ಒಂದು ಅದೇನು ಸಮಾಧಾನಕಾರದ ವಿಷಯ ಅಲ್ಲ. ಅದು ಈ ಒಮ್ಮೆ ಈ ಕಾಯಿಲೆ ಬಂತಂತಂದ್ರೆ ಇದು ಈ ರಾಸುಗಳು ಮತ್ತೆ ಅದು ಬೆದೆ ಕಟ್ಟೋದು, ಸುಲಭವಾಗಿ ಬೆದೆ ಕಟ್ಟಲ್ಲ ಅದನ್ನ. ನೋಡಿ ಇನ್ನೊಂದು ಡಾಕ್ಟ್ರೆ, ಈಗ ಪ್ರಾಣಿಗಳಿಗೂ ಈಗ ಈ ಒಂದು ಏನು ಹೈನೋದ್ಯಮನೇ ಮುಖ್ಯ ಕಸುಬಾಗಿ ನಾವು ಆಯ್ದುಕೊಂಡಂತ ಬಹಳಷ್ಟು ಯುವಕ ಯುವತಿಯರು ಇವತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಪ್ರಾಣಿ ಅಂದ್ರೆ ಈಗ ಒಂದು ಗೋವು ಇರಬಹುದು ಅಥವಾ ಯಾವ್ದು ಇರಬಹುದು, 50, 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ತರ ತುಂಬಾ ಹಣ ಕೊಟ್ಟು ಖರೀದಿ ಮಾಡಿರ್ತಾರೆ. ಇಂತ ಒಂದು ಎಲ್ಲರೂ ಅಪಘಾತಕ್ಕಾದ್ರೆ ಎಷ್ಟು ದೊಡ್ಡ ದುಷ್ಪರಿಣಾಮ ಆಗುತ್ತೆ, ಆರ್ಥಿಕ ಪರಿಣಾಮ ಆಗುತ್ತೆ. ಇತ್ತೀಚೆಗೆ ಕೂಡ ಹೈನು ರಾಸುಗಳ ಬೆಲೆ ಕೂಡ ನಾವು ನೀವು ಹೇಳದಂಗೆ 1 ಲಕ್ಷದವರೆಗೂ ಅಥವಾ ಇನ್ನೂ ಹೆಚ್ಚಿನ ಇರೋದ್ರಿಂದ ಈ ರೀತಿ ಒಂದು ರೋಗ ಬಂದಾಗ ನಾವು ಆರೋಗ್ಯವಂತ ರಾಸುಗಳನ್ನು ನಾವು ಬೇರ್ಪಡಿಸೋದು ಅಷ್ಟೇ ಅಲ್ಲದೇನೆ ಈ ರೋಗಗ್ರಸ್ತ ಪ್ರಾಣಿಗಳ ಆರೈಕೆ ಕೂಡ ಅಂತ ನಾವು ಹೇಳ್ತೀವಿ. ಪ್ರಾಣಿಗಳ ಆರೈಕೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಮೊದಲು ಹೇಳ್ದಂಗೆ ನಾನು ಅದ್ರ ನಾಲಿಗೆ ಒಸಡುಗಳು ಕೂಡ ತುಂಬಾ ಅದು ನೋವಿರುತ್ತದೆ, ಅದ್ರ ಮೇಲ್ಗಡೆ ಒಂದು ಪದರ ಕಿತ್ತು ಬಂದಿರೋದ್ರಿಂದ ಅವು ಆಹಾರ ಸೇವನೆಗೆ ಆಗೋದಿಲ್ಲ. ಅಂತ ಒಂದು ರಾಸುಗಳಿಗೆ ಪಶುವೈದ್ಯರ ಸಲಹೆ ಮೇರೆಗೆ ಒಂದು ಸುಲಭವಾಗಿ ಜೀರ್ಣವಾಗದಂತ ಆಹಾರ, ಮೆದುವಾದ ಆಹಾರ, ನಾವೇನು ಈ ಎಳೆ ಒಂದು ಜೋಳದ ಕಡ್ಡೆ ಆಗ್ಬೋದು, ಮುಸ್ಕಿನ ಜೋಳ ಅದು ವಿಶೇಷವಾಗಿ ಹೇಳ್ಬೇಕಂದ್ರೆ ಎಲೆ ಹಸಿ ಹುಲ್ಲಾಗ್ಬೋದು ಅಥವಾ ನಾವು ಸೈಲೇಜ್ ಎಂತ ಅಂತ ಹೇಳಿರ್ತೀವಿ ನಾವು, ಅದನ್ನ ಒಂದು ನಾವು ಕೊಡಬೇಕಾಗುತ್ತೆ. ಅದಕ್ಕೆ ರಸಮೇವು ಅಂತ ನಾವೇನ್ ಹೇಳ್ತೀವಿ ಕೊಡಬೇಕಾಗುತ್ತೆ. ಇನ್ನು ಬಾಳೆಹಣ್ಣು ತಿನ್ಸ್ಬೋದು ಅದಕ್ಕೆ, ಅಥವಾ ತೆಳುವಾದ ಒಂದು ರಾಗಿಯಿಂದ ಪೌಡರಿಂದ ಮಾಡಿರುವಂತ ಒಂದು ಗಂಜಿ ಅಥವಾ ಅಮಲಿ ಅಂತ ಮಾಡಿ ನಾವು ಕೊಡಬೇಕಾಗುತ್ತೆ. ಇದು ಯಥೇಚ್ಛವಾಗಿ ಕೂಡ ಕೊಡಬಾರದು ಅನ್ನೋದು ಮತ್ತೊಂದು ಒಂದು ಜೀರ್ಣ ಚಯಾಪಚಯ ಕ್ರಿಯೆಗಳಲ್ಲಿ ಅದು ವ್ಯತಿರಿಕ್ತವಾದ ಪರಿಣಾಮ ಬೀರಬಹುದು ಅಂತ ಕೂಡ ನಾವು ಅದನ್ನ ನಾವು ರೈತರಿಗೆ ಪಶುವೈದ್ಯರ ಸಲಹೆ ಮೇರೆಗೆ ಅಷ್ಟೇ ಕೊಡಬೇಕು ಅಂತ ಹೇಳ್ತೀವಿ. ಇನ್ನು ಅತಿಯಾದ ನೋವಿರೋದ್ರಿಂದ ನಮ್ಮ ಪಶುವೈದ್ಯರ ಸಲಹೆ ಮೇರೆಗೆ ಗಾಯಗಳೆಲ್ಲಿರ್ತವೆ ಅದಕ್ಕೆ ನೊಣ ಕೂತ್ಕೋಬಾರ್ದು ಅಂದ್ಬಿಟ್ಟು ನೊಣ ನಿವಾರಕ ಔಷಧಿಗಳು ಹಚ್ಚಬೇಕು, ಮುಲಾಮ್ ಹಚ್ಚಬೇಕು. ಇನ್ನು ಬಾಯಲ್ಲಾಗಿರೋ ಒಸಡುಗಳ ಮೇಲೆ ಅದಕ್ಕೆ ನಾವು ತಿನ್ನೋ ಸೋಡಾನ ಉಪಯೋಗಿಸ್ಕೋಬೇಕಾಗುತ್ತೆ. ನಾನು ಈ ಮೊದಲೇ ಹೇಳದಂಗೆ ಬಟ್ಟೆ ಸೋಡಾ ಏನು ಕೊಟ್ಟಿಗೆನ ಶುಚಿಗೊಳಿಸಕ್ಕೆ ಮಾತ್ರ ಬಟ್ಟೆ ಸೋಡಾ ಉಪಯೋಗಿಸಬೇಕು. ಆದರೆ ರಾಸುವಿನ ಮೈ ಮೇಲೆ ಆಗಿರುವಂತಹ ಈ ಗಾಯಗಳಾಗ್ಬೋದು ಅಥವಾ ಗುಳ್ಳೆಗಳಾಗ್ಬೋದು ಅದನ್ನ ನಾವು ಶುಭ್ರಗೊಳಿಸಬೇಕು, ಅದನ್ನ ನಾವು ಸರಿಪಡಿಸಲಿಕ್ಕೆ ನಾವು ತಿನ್ಲಿಕ್ಕೆ ಏನು ಉಪಯೋಗಿಸ್ತೀವೋ ಆ ಒಂದು ಸೋಡಾನ ಅದೇ 0.5% ನಾವು ಉಪಯೋಗಿಸ್ಕೊಂಡು ಆ ಗಾಯಗಳನ್ನೆಲ್ಲ ನಾವು ಗುಣಪಡಿಸಬಹುದು. ಇಲ್ಲವೇ ಪೊಟಾಷಿಯಂ ಪರ್ಮಾಂಗನೇಟ್ ಅಂತ ನಾವೇನ್ ಕರಿತೀವಿ ಪಶುವೈದ್ಯ ಸಂಸ್ಥೆಗಳಲ್ಲಿ ಅದನ್ನೆಲ್ಲ ಒಂದು ರೈತರಿಗೆ ನಾವು ಉಚಿತವಾಗಿ ನಾವು ಸರಬರಾಜು ಮಾಡ್ತಿದ್ದೀವಿ. ಅದರ ದ್ರಾವಣವನ್ನು ನಾವು ಸುಮಾರು ಬೆಚ್ಚಗೆ ಇರುವಂತಹ ಬಿಸಿನೀರಲ್ಲಿ ಕರಗಿಸಿ ಆ ಗಾಯಗಳನ್ನು ತೊಳೆದು ನಂತರ ಅದನ್ನ ಮುಲಾಮ್ ಹಚ್ಚಬೇಕು. ಇಲ್ಲವೇ ಜೇನುತುಪ್ಪವನ್ನ ಒಸಡು ಮೇಲೆ ಅಥವಾ ನಾಲಿಗೆ ಮೇಲೆ ಬಳಿದಿದೆ ಅದರಲ್ಲಿ ಆ ಗಾಯಗಳು ಬಹುಬೇಗ ವಾಸಿ ಆಗಬಹುದು ಅನ್ನೋ ಒಂದು ರೈತರಿಗೆ ನಾವು ಮನಗಳಬೇಕಾಗುತ್ತೆ ನಾವು ರೈತರಿಂದ. ಇದಷ್ಟೇ ಅಲ್ಲದೆ ರೋಗಗ್ರಸ್ತ ಪ್ರಾಣಿಗಳನ್ನು ನಾವು ಅಲ್ಲ ಡಾಕ್ಟರ್ ಇನ್ನೊಂದು ಈಗ ಸೋಂಕಿಗೆ ಒಳಗಾದ ಪ್ರಾಣಿಗಳು ಅಂದ್ರೆ ಆರೋಗ್ಯಯುತ ಪ್ರಾಣಿಗಳಿಗೆ ಈ ಸೋಂಕು ಈ ಕಾಲುಬಾಯಿ ರೋಗದ ಸೋಂಕು ಉಂಟಾಗಿ ಅದು ಮತ್ತೆ ತನ್ನ ಸಹಜ ಸ್ಥಿತಿಗೆ ಬರಲಿಕ್ಕೆ ಎಷ್ಟು ಸಮಯ ತಡ್ಕೋಬಹುದು ಅಥವಾ ಸಹಜ ಸ್ಥಿತಿಗೆ ಬರ್ತದ ಇಲ್ಲ ನೋಡಿ. ಯಾವುದೇ ಒಂದು ರಾಸು ಕಾಲುಬಾಯಿ ಜ್ವರ ರೋಗಕ್ಕೆ ತುತ್ತಾದ ನಂತರ ಅದರ ಜೀವಿತಾವಧಿಯಲ್ಲಿ ಅದು ಸಹಜ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ದುರಂತ ಡಾಕ್ಟ್ರೆ. ಹೌದು, ಈ ರೈತರಿಗೆ ಎಷ್ಟು ಬೇಜಾರಾಗುತ್ತೆ, ಯಾಕೆಂದ್ರೆ ತನ್ನ ಮಕ್ಕಳಂಗ್ ಸಾಕಿರ್ತಾರ ಅದನ್ನ. ಹೌದು, ಎಷ್ಟು ಬೇಜಾರಾಗುತ್ತೆ ಇದು. ಯಾಕಂದ್ರೆ ಒಮ್ಮೆ ರೋಗ ಬಂದಿದ್ದೆ ಆದ್ರೆ ಈ ರೋಗಗ್ರಸ್ತ ಪ್ರಾಣಿ ನಿಮ್ಗೆ ಲಕ್ಷಣಗಳನ್ನ ನೀವು ತೋರಿಸದೇ ಇರಬಹುದು, ಆದ್ರೆ ತೆಳುವಾದ ಬಿಸಿಲಿಗೆ ನೀವು ಹೊರಗಡೆ ಮೇಯ್ಲಿಕ್ಕೆ ಬಿಟ್ರೆ ಆಗ್ಲಿ ಅಥವಾ ಹೊರಗಡೆ ನೀವು ಆ ದನನ ಕರ್ಕೊಂಡೇ ಆಗ್ಲಿ ಇವನ್ ಅತಿಯಾದ ಬಿಸಿಲು ಬೇಡ, ತೆಳುವಾದ ಬಿಸಿಲು ಕೂಡ ಅವು ತಡ್ಕೊಳಕಾಗಲ್ಲ, ಒದ್ದಾಡ್ಬಿಡ್ತವೆ. ಅದಷ್ಟೇ ಅಲ್ಲ, ಇಂಥ ರಾಸುಗಳು ಮುಂದೆ ನಿರ್ಬೆದೆಯಾಗಿ ಬೆದೆಗೆ ಬರದೇ ಇರೋಂತಾಗಿ ಉಳ್ಕೊಂಡ್ಬಿಡ್ತವೆ, ಮತ್ತೆ ಬೆದೆ ಕಟ್ಲಿಕ್ಕೂ ಅದು ಸತಾಯಿಸ್ತಾ ಇರ್ತವೆ ರೈತರಿಗೆ. ಈಗ ವರ್ಷಕ್ಕೊಂದು ನಾವು ಏನು ಕರು ಪಡಿಬೇಕು, ಆರ್ಥಿಕವಾಗಿ ನಾವು ಲಾಭದಾಯಕ ಆಗಬೇಕು ಅಂತ ನಾವು ಎಷ್ಟೊಂದು ಕಡೆ ಹೇಳ್ತೀವಿ. ಆದ್ರೆ ಕಾಲುಬಾಯಿ ಜ್ವರ ರೋಗದಿಂದ ಬಂದ ನಂತರ ಆಕಳು ವರ್ಷಕ್ಕೊಂದು ನಾವು ಅದರಿಂದ ಕರು ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಮತ್ತೆ ರೋಮಗಳು ಕೂರ್ಲಿ ಬೆಳ್ಕೊಂಡ್ಬಿಟ್ಟು ಆ ಬಿಸಿಲಿಗೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಅವು ತೇಗ್ತಾ ಇರ್ತವೆ, ಅವು ಪದೇ ಪದೇ ತೇಗ್ತಾ ಇರ್ತವೆ. ಇಂತ ರಾಸು ಈಗ ಅಂತ ಒಂದು ಪ್ರಯೋಗದಲ್ಲಿ ಈಗ ಸಂಶೋಧನೆ ಏನು ಹೊಸದಾಗಿ ಸಂಶೋಧನೆ ಯಾವುದೇ ಈಗ ಮಾರುಕಟ್ಟೆಯಲ್ಲಿ ಅನೇಕ ಔಷಧಿಗಳು ಬಂದಿದ್ದಾವೆ ಈ ಕಾಲುಬಾಯಿ ಜ್ವರ ರೋಗದ ಬಂದ ನಂತರ ನಮ್ಮ ಔಷಧಿಗಳನ್ನ ನೀವು ತಿನ್ನಿಸಿದ್ದೆ ಆದ್ರೆ ಅದರಿಂದ ರೋಮ ಬೆಳ್ಕೊಳ್ಳೋ ತಡೆಗಟ್ಟಬಹುದು ಅಥವಾ ಇನ್ನೊಂದು ತಡೆಗಟ್ಟಬಹುದು. ಕೆಲವೊಂದು ಔಷಧಿಗಳು ಈಗ ಡಾಕ್ಟರ್, ಈಗ ಒಂದು ಪ್ರಾಣಿಗೆ ಬಂದಿದ್ದು ಒಂದೇ ದಿನಕ್ಕೆ ಅದ್ ಲಕ್ಷಣ ಗೊತ್ತಾಯ್ತು, ಆ ರೈತ ಆರೈಕೆ ಆಗ್ಲೇ ನಿಮ್ಮ ಪಶು ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಔಷಧಿಯನ್ನ ಒದಗಿಸಿದ್ರು ಕೂಡ ಆಗಲ್ಲ. ಇದು ಒಂದು ವೈರಾಣುವಿಂದ ಬರೋದ ಕಾಯಿಲೆ ಆಗಿರೋದ್ರಿಂದ ಕಾಯಿಲೆ ಬರೋಕ್ಕೂ ಮೊದಲೇ ನಾವು ಲಸಿಕೆ ಹಾಕಬೇಕಾಗಿತ್ತೇ ವಿನಃ ರೋಗಗ್ರಸ್ತ ಪ್ರಾಣಿಗಳನ್ನ ಉಪಚಾರ ಮಾಡಿಬಿಟ್ಟು ಅದನ್ನು ಜೀವಂತವಾಗಿ ಜೀವಕ್ಕೇನು ಅಪಾಯ ಆಗದಂಗೆ ಇಟ್ಕೊಳ್ಬೋದೇ ಹೊರತು. ಅಲ್ರಿ ಡಾಕ್ಟ್ರೆ, ಹಂಗಿದ್ರೆ ಈ ಕಾಲುಬಾಯಿ ಒಡೆ ರೋಗ ತುಂಬಾ ದೊಡ್ಡದು ಅಂತ. ಹೌದು, ಯಾಕಂದ್ರೆ ಈ ನೋಡಿ ಈಗ ಒಂದು ಲಕ್ಷ ಯಾವುದೇ ಒಂದು ಸೋಂಕು ಬಂದ್ರು ಆ ಪ್ರಾಣಿ ಹೋದಂಗೆ ಅಂತ. ಹೌದು, ಸುಮ್ನೆ ಜೀವಂತವಾಗಿ ಅದು ಕೆಲಸಕ್ಕೆ ಬರಲ್ಲ. ಅದನ್ನೇ ನಾನು ಮೊದಲು ಪ್ರಾಸ್ತಿಕ ಕೇಳಿದ್ದು. ಇದರ ಒಂದು ಆರ್ಥಿಕತೆ ದೇವಾಳಿತನ ಮನಗಂಡೇ ನಮ್ಮ ಪ್ರಧಾನಮಂತ್ರಿಗಳು 2019 September 11 ಇದೊಂದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಅಭಿಯಾನವನ್ನು ರಾಷ್ಟ್ರಾದ್ಯಂತ ಅದನ್ನ ಹಮ್ಮಿಕೊಂಡಿದ್ದಾರೆ. ರೈತರಿಗೆ ಇದನ್ನ ನಾವು ಸುಲಭವಾಗಿ ಸಿಗಬೇಕಾದ ಒಂದು ಚಿಕಿತ್ಸೆ ಆಗ್ಬೋದು ಅಥವಾ ಅದಕ್ಕೊಂದು ಲಸಿಕೆ ಆಗ್ಬೋದು ಕೊಡಬೇಕು ಅಂತ ನಾವು ಅದನ್ನ ಅಭಿಯಾನ ಒಂದು ಮುಖಾಂತರ ನಾವು ಮಾಡಿದ್ದೀವಿ. ಡಾಕ್ಟರ್, ತಾವೀಗ ಹೇಳಿದ್ರಿ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಈ ಒಂದು ಕಾಲುಬಾಯಿ ಒಡೆ ರೋಗ ಅಥವಾ ಕಾಲುಬಾಯಿ ಜ್ವರದ ನಿಯಂತ್ರಣದ ಕುರಿತು ಮತ್ತೆ ಅದನ್ನ ತಡೆಗಟ್ಟುವ ಕುರಿತು ಯಾವ ತರ ಸೂಕ್ತವಾದ ಕ್ರಮ ಅಭಿಯಾನ ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ಹೇಳಿ. ಹೌದು ಸರ್, ಈ ಒಂದು ನನ್ನ ಒಂದು ಮಾತುಕತೆಯ ಮುಖ್ಯ ಉದ್ದೇಶನೇ ಇದಾಗಿದೆ. ಏನು ಅಂತಂದ್ರೆ, ಈ ಕಾಯಿಲೆ ಅತ್ಯಂತ ಹಳೆ ಕಾಯಿಲೆ ಆದ್ರೂ 2004 ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ರಾಷ್ಟ್ರಾದ್ಯಂತ ಕಾಲುಬಾಯಿ ಜ್ವರ ರೋಗ ನಿಯಂತ್ರಣ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಅದರಲ್ಲಿ ಕೇವಲ 54 ಜಿಲ್ಲೆಗಳಲ್ಲಿ ರಾಷ್ಟ್ರದಲ್ಲಿ ಮಾತ್ರ ಅದನ್ನು ಒಳಪಡಿಸಲಾಯಿತು. ತದನಂತರ 2011 ಈ ಕಾಲುಬಾಯಿ ಜ್ವರ ರೋಗದ ಅಭಿಯಾನವನ್ನು ನಮ್ಮ ದಕ್ಷಿಣ ರಾಜ್ಯಗಳು ಕೂಡ ವಿಸ್ತರಿಸಲಾಯಿತು. ಈ ವಿಸ್ತರಿಸಿದ ನಂತರ ಇದರಲ್ಲಿ ಕಾಲುಬಾಯಿ ಜ್ವರ ರೋಗ ನಿಯಂತ್ರಣ ಕಾಯಿದೆ FMDCP ಕಾಲು ಅಂತ ಏನು ಹಮ್ಮಿಕೊಂಡ್ವಿ ನಾವು. ವರ್ಷಕ್ಕೆ 2 ನಮ್ಮ ಎಲ್ಲಾ ಅರ್ಹ ಜಾನುವಾರುಗಳಿಗೆ ದನ ಇರಬಹುದು, ಎಮ್ಮೆ ಇರಬಹುದು, ಹಂದಿಗಳಿರಬಹುದು, ಇದಕ್ಕೆ ನಾವು ಉಚಿತವಾಗಿ ಲಸಿಕೆ ಹಾಕೊಡಬೇಕು ಅಂತ ನಾವು ಪ್ರಾರಂಭಿಸಿದ್ದೀವಿ. 2011 ಕೂಡ ನಾವು 17 ಸುತ್ತುಗಳಲ್ಲಿ, ಅಂದ್ರೆ ವರ್ಷಕ್ಕೆ 2 ಅಂತಂದ್ರೆ 17 ಸುತ್ತಾಯಿತು, ಈ ಒಂದು ಉಚಿತವಾಗಿ ಲಸಿಕೆ ಹಾಕೊಂಡ್ಬಂದ್ವಿ. ತದನಂತರ 2019 ಇದೇ ಕಾರ್ಯಕ್ರಮವನ್ನು ನಾವು ಮತ್ತೊಂದು ಹೆಸರಲ್ಲಿ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಒಂದು ಯೋಜನೆಯಲ್ಲಿ ಒಳಪಡಿಸಿದ್ದೀವಿ. ಈ ಒಂದು ಯೋಜನೆಯಲ್ಲಿ ಕೂಡ ನಾವು 7 ಸುತ್ತುಗಳನ್ನು ನಾವು ಈಗಾಗಲೇ ಹಾಕಿದ್ದೀವಿ. ಇದೇ ತಿಂಗಳ April 21 ರಾಷ್ಟ್ರಾದ್ಯಂತ ಮತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಅಲ್ಲಿ ಕೂಡ ಇತ್ತೀಚೆಗೆ ನಾವು ಒಂದು ಸಭೆಯಲ್ಲಿ ನಾವು ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ನಾನು. April 21 ಈ ಕಾರ್ಯಕ್ರಮ ಪ್ರತಿ ವರ್ಷ April 21 ಇರ್ತದೆ? ಹಾಗೇನಿಲ್ಲ, ಬೇರೆ ಬೇರೆ ಇರ್ತವೆ. ಪ್ರತಿ ವರ್ಷ ನಾವು ವರ್ಷಕ್ಕೆ 2 ಒಂದು ಬಾರಿ ನಾವು ಶುರು ಮಾಡಿದ್ರೆ 30 ದಿನದಿಂದ 40 ದಿನಗಳು ಅಥವಾ 60 ದಿನಗಳ ಕಾಲ ಈ ಅಭಿಯಾನ ಇರ್ತದೆ. ಏಕಕಾಲದಲ್ಲಿ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಪಶು ವೈದ್ಯಕೀಯ ಸಂಸ್ಥೆಗಳಲ್ಲಿ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಮುಖಾಂತರ ನಮ್ಮ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಅನುಭವಿಸ್ತೀವಿ. ಕರ್ನಾಟಕ ರಾಜ್ಯ ಹಾಲು ಮಹಾಮಂಡಳಿಯವರು ಇದಕ್ಕೆ ನಾವು ಸಹಕಾರ ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ನಾವು ಯಾವತ್ತು ನಾವು ರೈತರಿಗೆ ಲಸಿಕೆ ಹಾಕ್ಲಿಕ್ಕೆ ಬರ್ತೀವಿ ಅಂತ ಹೇಳ್ತೀವಿ, ಆದ್ರೆ ಹಿಂದಿನ ದಿವಸ ನಾವು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾರೆ. ನಮ್ಮ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಡಾಕ್ಟರ್ಗಳಾಗ್ಬೋದು ಅಥವಾ ಸಿಬ್ಬಂದಿ ಆಗ್ಬೋದು, ಈ ತರ ನಿಮ್ಮ ಹಳ್ಳಿಗೆ ನಾವು ನಾಳೆ ಬರ್ತಾ ಇದೀವಿ, ನಿಮ್ಮ ಹಳ್ಳಿಗಳಲ್ಲಿ 120 ಜಾನುವಾರು ಇದಾವೆ, 120 ಜಾನುವಾರಿಗೂ ನಾವು ಬೆಳಗ್ಗೆ 6 ಬಂದು ನಿಮ್ಮಲ್ಲಿರುವಂತಹ ಜಾನುವಾರುಗಳಿಗೆಲ್ಲದಕ್ಕೂ ನಾವು ಉಚಿತವಾಗಿ ಲಸಿಕೆ ಕೊಡ್ತೀವಿ. ದಯಮಾಡಿ ನೀವೆಲ್ಲ ಒಟ್ಟಿಗೆ ಉಳಿಸಿಕೊಂಡಿರಿ. ಮತ್ತೆ ಯಾವ್ಯಾವ ಜಾನುವಾರಿಗೆ ಈ ಲಸಿಕೆ ಕೊಡಬಹುದು ಅಂದ್ರೆ 3.5 ಮೇಲ್ಪಟ್ಟ ಎಲ್ಲಾ ಕರುಗಳಿಗೆ ಮತ್ತು ಗರ್ಭಾವಸ್ಥೆ ಒಂದು ಬಿಟ್ಟು, ಅಂದ್ರೆ ಇನ್ನೇನು 1 ಅಥವಾ ಒಂದು 15 ಕರು ಆಗ್ತಾ ಇದೆ ಅನ್ನೋ ಒಂದು ರಾಸುಗಳನ್ನ ಬಿಟ್ಟು, ತದನಂತರ ಆರೋಗ್ಯವಂತ ಇರುವಂತ ಎಲ್ಲಾ ರಾಸುಗಳಿಗೆ ನಾವು ಈ ಒಂದು ಲಸಿಕೆ ಕಾರ್ಯಕ್ರಮಕ್ಕೆ ಒಳಪಡಿಸಬೇಕಾಗುತ್ತೆ. ಇನ್ನು ಎರಡನೇ ಮುಖ್ಯವಾದ ವಿಚಾರ ನಮ್ಮ ರೈತರು ತಿಳ್ಕೊಬೇಕಾರೆ ಅಂತಂದ್ರೆ, ಹಿಂದಿನ ದಿವಸನೇ ಈ ರಾಸುಗಳನ್ನೆಲ್ಲನೂ ಮೈ ತೊಳ್ಕೊಂಡ್ಬಂದಿರಬೇಕು. ನಾವೇನಂತಂದ್ರೆ ನಾವು ರಾಸಿಗೆ ಲಸಿಕೆ ಹಾಕುವಾಗ ಪ್ರತಿಯೊಂದು ರಾಸುಗಳಿಗೆ ಒಂದೊಂದು ಪ್ರತ್ಯೇಕವಾದ ನಾವು ಸಿರಿಂಜ್ ಮತ್ತು ಸೂಜಿಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಹಾಗಾಗಿ ಒಂದು ರಾಸಿಗೆ ಉಪಯೋಗಿಸಿದ ಸಿರಿಂಜ್ ಅಥವಾ ಸೂಜಿಗಳನ್ನ ಮತ್ತೊಂದು ರಾಸಿಗೆ ಉಪಯೋಗಿಸಿ ಇದರಿಂದ ಬರುವಂತ ಒಂದು ರೋಗ ಅಲ್ಲಿಗೆ ವರ್ಗಾವಣೆ ಮಾಡೋದಾಗ್ಲಿ, ಇನ್ನೊಂದು ಮತ್ತೊಂದು ಯಾವುದಿಲ್ಲ, ಇದಕ್ಕೆಲ್ಲ ಅನುದಾನವನ್ನು ನಮ್ಮ ಭಾರತ ಸರ್ಕಾರದಿಂದನೇ ಭರಿಸ್ತಾ ಇದ್ದಾರೆ. ಆದ್ರೆ ರೈತ ಬಾಂಧವರಲ್ಲಿ ಮತ್ತೊಂದು ವಿನಂತಿ ಕೊಡೋದೇನಪ್ಪಾ ಅಂತಂದ್ರೆ, ಹಿಂದಿನ ದಿವಸ ನಾವು ನಾಳೆ ಬರ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗದ ಹಿಂದಿನ ದಿವಸನೇ ಅದನ್ನ ರಾಸುಗಳನ್ನ ನೀವು ಮೈಯನ್ನು ಶುಭ್ರಗೊಳಿಸಬೇಕು. ನೀವು ಶುಭ್ರತೆಗೊಳಿಸಿ ಯಾವುದೇ ರೀತಿಯ ಕಸ ಕಡ್ಡಿ ಸಗಣಿ ಯಾವುದೋ ಅಲ್ಲಿ ಇಲ್ಲದೆ ಹಾಕೋಬಾರ್ದು. ಅಂದ್ರೆ ತಾವು ಈ ಒಂದು ಈಗ ರೋಗ ನಿಯಂತ್ರಣ ಅಭಿಯಾನ ಹಮ್ಮಿಕೊಂಡಿದ್ದು ಯಶಸ್ ಆಗ್ಲಿ, ಯಶಸ್ ಆಗ್ಬೇಕು. ಅದಷ್ಟೇ ಅಲ್ಲ, ನಾವು ಸೂಜಿನ ಮೈಗೆ ತುಚ್ಚಿದಾಗ ಅದ್ರ ಮೇಲೆ ಸಗಣಿ ಅಥವಾ ಯಾವುದೇ ಒಂದು ಧೂಳು ಅಥವಾ ಮತ್ತೊಂದಿದ್ದಾಗ ಆ ಒಂದು ಧೂಳಿನ ಅಂಶ ಆ ಸೂಜಿ ಮುಖಾಂತರ ಮೈ ಒಳಗಡೆ ಹೋಗಿದ್ದೆ ಆದ್ರೆ ಅಲ್ಲಿ ಒಂದು ದೊಡ್ಡ ಊತ ಅಥವಾ ಗಂತಿಗಳಾಗಿ ಮಾರ್ಪಟ್ಟು ರೈತರು ನೀವು ಇಂಜೆಕ್ಷನ್ ಅಥವಾ ಲಸಿಕೆ ಹಾಕಿದ್ದಕ್ಕೆ ನಮ್ಮ ರಾಸುಗೆ ಊತ ಬಂದಿದೆ ಅಥವಾ ಅಂತ ಹೇಳ್ಬಿಟ್ಟು ಈ ಲಸಿಕೆ ಒಂದು ಪ್ರಯೋಜನ ಪಡೆದೇ ಅದನ್ನ ಅವರು ನಿರಾಕರಿಸಿದ್ದು ನಮ್ಮ ಉದಾಹರಣೆಗಳು ಸಾಕಷ್ಟು ಬಂದಿದ್ದಾವೆ ನಮ್ಮ ರೈತ ಬಾಂಧವರಲ್ಲಿ. ಅದು ಒಂದು. ಎರಡನೇದು, ಈ ಗರ್ಭಾವಸ್ಥೆ ಇರುವಂತ ರಾಸುಗಳಲ್ಲಿ ನಾನು ಲಸಿಕೆ ಹಾಕೊಂಡ್ರೆ ಗರ್ಭಪಾತ ಆಗ್ತಾ ಇದೆ ಅಂತ ಕೆಲವೊಬ್ರು ರೈತರು ಅದನ್ನ ನಿರಾಕರಣೆ. ಒಂದು ರೈತ ಬಾಂಧವರಿಗೆ ಹೇಳ್ತೀನಿ, ಗರ್ಭಪಾತ ಆಗುವಂತ ಯಾವುದೇ ಅಂಶ ಯಾವುದೇ ಲಸಿಕೆಗಳಲ್ಲಿ ಇಲ್ಲ ನೋಡಿ. ನಾನು ಹೇಳಿದೆ ಈಗಷ್ಟೇ, ಮೂರು ವಾರದ ಹಿಂದೆ ಏನೋ ಗರ್ಭ ತುಂಬಿ ಇನ್ನೇನು ಮೂರು ವಾರದಲ್ಲಿ ಕರು ಹಾಕುತ್ತೆ ಅನ್ನೋ ರಾಸುಗೆ ಅಥವಾ ಕರು ಹಾಕಿದ ಮೂರು ವಾರಗಳ ನಂತರ ನಾವು ಈ ಲಸಿಕೆನ ಹಾಕಲ್ಲ. ಏನಕ್ಕೆ ಅಂತಂದ್ರೆ ಈ ಲಸಿಕೆ ಗರ್ಭಪಾತ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲವೇ ಇಲ್ಲ. ದಯಮಾಡಿ ತಿಳ್ಕೊಳ್ಳಿ, ಈ ಲಸಿಕೆಯಿಂದ ರಾಸುಗಳಲ್ಲಿ ಯಾವುದೇ ರೀತಿಯ ಗರ್ಭಪಾತ ಆಗುವಂತ ಅಂಶ ಇಲ್ಲ, ಗರ್ಭಪಾತ ಆಗೋಲ್ಲ. ಏನಕ್ಕಪ್ಪ ನಾವು ಆ ಒಂದು ರಾಸುಗಳಲ್ಲಿ ನಾವು ಲಸಿಕೆಯನ್ನ ಮುಂದೂಡ್ತೀವಿ ಮೂರು ವಾರ ಅಂತಂದ್ರೆ, ಈಗಷ್ಟೇ ಕರು ಹಾಕಿರುವಂತಹ ರಾಸುಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸದೃಢವಾದ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗದೆ ಇರಬಹುದನ್ನು ಒಂದೇ ಕಾರಣಕ್ಕೆ ನಾವು ಅದರಲ್ಲಿ ನಾವು ಲಸಿಕೆಯನ್ನ ನಾವು ಮುಂದೂಡ್ತೀವಿ. ಇನ್ನು ಮೂರನೇ ಒಂದು ವಿಚಾರ ನಾವು ರೈತರು ತಿಳ್ಕೊಬೇಕು, ಯಾವುದೇ ಒಂದು ಕರು ಮೂರುವರೆ ತಿಂಗಳಿಂದ ಮೇಲ್ಪಟ್ಟ ಕರು ಮೊಟ್ಟ ಮೊದಲನೇ ಬಾರಿಗೆ ಲಸಿಕೆನ ಸ್ವೀಕರಿಸಿದ ನಂತರ ತದನಂತರ 28 ದಿನಗಳಿಂದ 35 ದಿನಗಳ ಒಳಗೆ ಮತ್ತೊಂದು ಬಾರಿ ಆ ಲಸಿಕೆನ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಅದನ್ನ ಬೂಸ್ಟರ್ ಲಸಿಕೆ ಅಂತ ಕೂಡ ಕರಿತೀವಿ ನಾವು. ಮೊಟ್ಟ ಮೊದಲನೇ ಬಾರಿಗೆ ಕೊಟ್ಟಿದ್ದಾಗ ರಾಸುಗಳಲ್ಲಿ ಒಂದೇ ಒಂದು ಲಸಿಕೆ ಯಾವುದೇ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡಲ್ಲ. ಹಂಗಾಗಿ ನಾವು ಪ್ರತಿ ಒಂದು ಹಳ್ಳಿಗೆ ಪ್ರತಿ ಒಂದು ಗ್ರಾಮದ ಪ್ರತಿ ಒಂದು ಮನೆಗೆ ಎರಡು ಬಾರಿ ನಾವು ಈ ಒಂದು ನಾವು ಭೇಟಿ ಕೊಡ್ತೀವಿ. ಏನು, ಮೊದಲನೇ ಬಾರಿ ಭೇಟಿ ಕೊಟ್ಟು ಅರ್ಹ ಜಾನುವಾರುವಿಗೆ ಮೂರುವರೆ ತಿಂಗಳಿಂದ ಮೇಲ್ಪಟ್ಟು ಎಲ್ಲಾ ಒಂದು ಕರುಗಳಿಗೆ ಲಸಿಕೆ ಹಾಕೋದು. ಎರಡನೇ ಸತಿ 21 ದಿನ ಅಥವಾ 24 ವಾರಗಳ ನಂತರ ನಾವು ಭೇಟಿ ಕೊಟ್ಟಾಗ ಈ ಹಿಂದೆ ನಾವು ಬಿಟ್ಟೋಗಿರಬಹುದಾದ ರಾಸುಗಳು ಅಂದ್ರೆ ತುಂಬು ಗರ್ಭದ ರಾಸುಗೆ ನಾವು ಲಸಿಕೆ ಹಾಕಿರಲ್ಲ, ಎಳೆ ಕರುಗೆ ಲಸಿಕೆ ಹಾಕಿರಲ್ಲ. ಎರಡನೇ ಸತಿ ಭೇಟಿ ಕೊಟ್ಟಾಗ ನಾವು ಇದಕ್ಕೆ ನಾವು ಬಿಟ್ಟು ಹೋದ ಪ್ರಾಣಿಗಳಿಗೆ ನಾವು ಎರಡನೇ ಸತಿ ಹಾಕ್ತೀವಿ. ಇನ್ನು ವಿಶೇಷವಾಗಿ ಈ ಸತಿ ಒಂದು ಲಸಿಕೆ ಅಭಿಯಾನದ ಏನಂತಂದ್ರೆ, ನಾವು ಕಾಲುಬಾಯಿ ಜ್ವರದ ಜೊತೆ ಜೊತೆಗೇನೆ ಈ ಚರ್ಮಗಂಟು ರೋಗ ಅಂತ ನಾವೇನು ನಾವು ನಮ್ಮ ಕಳೆದ 5 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ವ್ಯಾಪಕವಾಗಿ ಬಂದಿದೆ ಅದಕ್ಕೂ ಕೂಡ ನಾವು ಲಸಿಕೆ ಹಾಕ್ತಾ ಇದೀವಿ. ರೈತರು ದಯಮಾಡಿ ಕಾಲುಬಾಯಿ ರೋಗದ ಲಸಿಕೆ ಅದೊಂದು ನಿರ್ಜೀವ ಲಸಿಕೆ, ಹಾಗೂ ಚರ್ಮಗಂಟು ರೋಗದ ಲಸಿಕೆ ಅದೊಂದು ಜೀವಂತ ಲಸಿಕೆ, ಅದನ್ನು ಕೇವಲ ನಾವು 1.5-2 ಗಂಟೆಗಳ ಒಳಗಡೆಗೆ ಮಾತ್ರ ಲಸಿಕೆ ಕಾರ್ಯಕ್ರಮ ಮುಗಿಸಲೇಬೇಕಾಗಿರೋ ಅನಿವಾರ್ಯತೆ ಇದೆ. ರೈತರು ಎಲ್ಲರಿಗೂ ಸಹಕಾರ ಕೊಟ್ಟು ಒಮ್ಮೆ ನಾವು ಲಸಿಕೆಯನ್ನು ಮಿಶ್ರಣ ದ್ರಾವಣದಲ್ಲಿ ಮಿಶ್ರಣಗೊಳಿಸಿದ ನಂತರ ಕೇವಲ 2 ಗಂಟೆಯಲ್ಲೇ ನಾವು ಮುಗಿಸಬೇಕಾಗಿದೆ. ರೈತರ ಸಹಕಾರ ಅತ್ಯಗತ್ಯ ಆಗಿದೆ. ಯಾಕಂದ್ರೆ ನಮ್ಮ ಮನೆಗೆ ಬರಲಿಲ್ಲ, ನಮ್ಮ ತೋಟಕ್ಕೆ ಹೋಗಿದೆ ನಾ ಹಸು, ನೀವು ಅಲ್ಲಿಗೆ ಬನ್ನಿ ಅಂತ ಕರೆಯೋದ್ರಿಂದ ಆ ಒಂದು ಸಮಯ ವ್ಯರ್ಥ ಆಗೋದ್ರಿಂದ ಲಸಿಕೆಯ ಸಾಮರ್ಥ್ಯ ನಾವು ಕಳ್ಕೋಬೇಕಾಗುತ್ತೆ. ಸೊ ರೈತರು ಇದನ್ನ ನಮಗೆ ಇಲಾಖೆ ಇದನ್ನು ಸಹಕರಿಸಿ ಕಾಲುಬಾಯಿ ಜ್ವರದ ರೋಗದ ವಿರುದ್ಧ ಮತ್ತೆ ಚರ್ಮಗಂಟು ರೋಗದ ಎರಡು ವಿರುದ್ಧ ಒಂದು ಹಸುಗೆ 2 ಇಂಜೆಕ್ಷನ್ 2 ಲಸಿಕೆಗಳನ್ನು ಏಕಕಾಲದಲ್ಲಿ ಕೊಡ್ತಾ ಇರೋದ್ರಿಂದ ಇದರಿಂದ ಯಾವುದೇ ರೀತಿಯಾದ ವ್ಯತಿರಿಕ್ತ ಪರಿಣಾಮ ಆಗೋದಿಲ್ಲ ಅಂತ ನಾನು ಇದನ್ನ ಖಾತ್ರಿಪಡಿಸ್ತಾ ಹೇಳ್ತಾ ಇದ್ದೀನಿ. ಅದಕ್ಕೆ ರೈತರನ್ನ ಸ್ವೀಕಾರ ಮಾಡಬೇಕು. ಬೆಂಗಳೂರು ನಗರ ಜಿಲ್ಲಾದ್ಯಂತ ವಾರ್ಡ್ಗಳಲ್ಲಿ ಕೆಲವೊಬ್ಬರು ರೈತರು ನಮ್ದು ಹಸು ಒಂದೊಂದೇ ಇರೋದು ತುಂಬಾ ದೂರ ಇರ್ತವೆ, ಅವರು ಕೂಡ ಸಹಕಾರ ಕೊಡಬೇಕು. ರಾಜ್ಯದ ಎಲ್ಲಾ ರೈತರು ಇದನ್ನ ಉಪಯೋಗ ಪಡ್ಕೊಳ್ಬೇಕು ಮತ್ತು ಈ ಒಂದು ಕಾಲುಬಾಯಿ ಜ್ವರವನ್ನು ರೋಗ ನಮ್ಮ ರಾಷ್ಟ್ರದಿಂದ ವಿಮುಕ್ತಗೊಳಿಸಿ ನಮ್ಮ ಪಶು ಸಂಪತ್ತು ರಾಷ್ಟ್ರ ಸಂಪತ್ತು ಅನ್ನೋ ಒಂದು ನಾಣ್ಣುಡಿನ ತಾವು ಅದನ್ನ ನಿಜವಾಗಿಸಬೇಕು. ನಮ್ಮಲ್ಲಿರುವಂತಹ ಹಾಲು ಉತ್ಪನ್ನಗಳು ಹೊರದೇಶಕ್ಕೆ ರಫ್ತಾಗುವುದರ ಮುಖಾಂತರ ಅಷ್ಟೇ ನಾವು ಯಥೇಚ್ಛವಾಗಿ ಲಾಭ ಗಳಿಸಬಹುದು. ಯಾಕಂದ್ರೆ ಈಗಾಗಲೇ ಮಳೆಗಾಲ ಬಂತಷ್ಟಂತಂದ್ರೆ ನಮ್ಮ ರೈತರನ್ನ ಹಾಲು ತಗೊಳ್ಳೋದು ನಿಲ್ಲಿಸಿಬಿಡ್ತಾರೆ, ರಫ್ತು ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಾನು ಹೇಳಿ. ಆಯ್ತು ಡಾಕ್ಟರ್ ವೀರೇಗೌಡ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಇದರಲ್ಲಿ ಬರುವಂತಹ ಕಾಲುಬಾಯಿ ಜ್ವರ ಮತ್ತೆ ಗಂಟು ರೋಗ ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಅತಿ ಮಹತ್ವವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಅಷ್ಟೇ ಅಲ್ಲದೆ ಈ ತಿಂಗಳ ಅಂದ್ರೆ 21 ಈ ಒಂದು ಆಂದೋಲನ ಕೂಡ ರಾಜ್ಯದಾದ್ಯಂತ ಇರ್ತದೆ ಅನ್ನೋದ್ರ ಕುರಿತು ಮಾಹಿತಿ ಮಾಡಿಕೊಟ್ರಿ. ಇನ್ನು ಕೆಲವು ರೈತರು ಇರ್ತಾರೆ ಡಾಕ್ಟರ್ ವೀರೇಗೌಡರ ಜೊತೆಗೆ ನಾವು ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಅಗತ್ಯವಾಗಿ ನನ್ನ ಸಂಪರ್ಕ ಸಂಖ್ಯೆ 9981945454. ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಹೇಳ್ತಿದ್ದೀನಿ, 9981945454. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಅಭಿಯಾನ ಈ ಕುರಿತು ಡಾಕ್ಟರ್ ಬಿಎಂ ವೀರೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ದೊಡ್ಡಬಳ್ಳಾಪುರ ತಾಲೂಕು ತೂಬಗೆರೆಯ ಗೌರಮ್ಮ ಮತ್ತು ಸಂಗಡಿಗರಿಂದ ಕೇಳೋಣ ಸೋಬಾನೆ ಪದವನ್ನು. ನಟ ನಡುವೆ ಎಂಟೆಂಡೆ ತರುದ ಎಂಟೆ ತರೋದ ನೊರೆಯ ಗಿಣ ಮಾಡಿ ನಾವು